ಕ್ಷಣ, ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದ ಆಟಗಾರ್ತಿ ಚೈತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ FM. ಕೃಷಿ ರಂಗ, ಕೃಷಿ ಬದುಕಿನ ಅನುಭವಗಳ ಸಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮದ ಕೃಷಿಕರಾದ ಗಂಗೇಗೌಡ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮದ ಕೃಷಿಕ ಗಂಗೇಗೌಡ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಪ್ರಗತಿಪರ ಕೃಷಿಕರಾದ ಗಂಗೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಗತಿಪರ ಕೃಷಿಕರು, ಒಂದು 30 ಎಕರೆ ಜಮೀನಿದೆ, ಅದರಲ್ಲಿ ಅಡಿಕೆ, ತೆಂಗು ಹಾಗೂ ರಾಗಿ ಬೆಳೆಯನ್ನು ಬೆಳೆದುಕೊಂಡು ಅದರ ಜೊತೆಗೆ ಒಂದಷ್ಟು ಹೈನುಗಾರಿಕೆಯನ್ನು ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿರತಕ್ಕಂಥವ್ರು. ಇತ್ತೀಚೆಗೆ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ನೀಡತಕ್ಕಂತಹ ರಾಜ್ಯ ಮಟ್ಟದ HN ನರಸಿಂಹಯ್ಯ ಪ್ರಶಸ್ತಿಯೂ ಕೂಡ ಅವರಿಗೆ ಬಂದಿದೆ. ಅವರ ಪ್ರಗತಿಪರತೆ ಹಾಗೂ ಕೃಷಿಯಲ್ಲಿನ ಆಸಕ್ತಿಯನ್ನು ಗಮನಿಸಿ ಅವ್ರಿಗೆ ನೀಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅವರನ್ನು ಮಾತನಾಡಿಸ್ತಾ ಇದ್ದೇವೆ. ನಮಸ್ಕಾರ ಗಂಗೇಗೌಡರಿಗೆ. ನಮಸ್ತೆ ಸರ್. ಇತ್ತೀಚೆಗೆ ತಮಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ನೀಡತಕ್ಕಂತಹ HN ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ತಮಗೆ ಎಷ್ಟು ವಯಸ್ಸು ಈಗ? 70 ಸರ್. 70 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಡಿಗ್ರಿ ಮಾಡಿದ್ದೀನಿ ಸರ್. ಡಿಗ್ರಿ ಯಾವ ಡಿಗ್ರಿ ಮಾಡಿದ್ರಿ? BA ಎಲ್ಲಿ ಓದಿದ್ರಿ? ತಿಪ್ಟೂರು ಮೈಸೂರು. ಎರಡು ಕಡೆ BA ಓದಿದ್ರಿ. PUC ತುಮಕೂರದಲ್ಲಿ ಓದಿದ್ರಿ. ಏನೋ ಹಿಂಗೆ ಬೇರೆ ಬೇರೆ ಕಡೆ ಅದೇನೋ ಮೊದಲು ಎಲ್ಲ ತುಮಕೂರು ತುಂಬಾ ಚೆನ್ನಾಗಿದೆ ಎಜುಕೇಶನ್ಗೆ ಅಂತ ಹೇಳಿ ನಮ್ಮ ತಾತ ಕರ್ಕೊಂಡೋಗಿ ಅಲ್ಲಿ ಸೇರ್ತು. ನಮ್ಮ ಅಪ್ಪಂದೇನಿಲ್ಲ, ನಮ್ಮ ತಾತಂದು. PUC ಓದಿದ್ರಿ? ಅಲ್ಲಿ PUC ಅಲ್ಲಿ ಓದಿದೆ. ಆನಂತರ BA ಓದ್ಲಿಕ್ಕೆ ಮೈಸೂರಿಗೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತು? ಅದು ಒಂಥರ ಏನಪ್ಪ ಅಂತಂದ್ರೆ ಈ ಎಜುಕೇಶನ್ ಹಬ್ಬಿದ್ದಂಗೆ ಅದು ಒಂದು ಕಾಲದಲ್ಲಿ, ಈಗಲೂ ಅಷ್ಟೇ ಇದೆ. ಅವತ್ತಿನ ಕಾಲಕ್ಕೆ ಅದೇ ಈ ಬೆಂಗಳೂರು ಅಲ್ಲ, ಅದೆಲ್ಲಕ್ಕಿಂತ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಜಾಗ ವಿದ್ಯಾಭ್ಯಾಸಕ್ಕೆ. ಆ ಅಷ್ಟು ಫೆಸಿಲಿಟೀಸ್ ಆ ಇದು ಎಲ್ಲ ತುಂಬಾ ಅಲ್ಲಿ ಜನಕ್ಕೆ ಜನಪರವಾಗಿ ಕೆಲಸ ಮಾಡೋದು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಓದಕ್ಕೆ ತುಂಬಾ ಅವಕಾಶ ಜಾಸ್ತಿ ಇತ್ತು ಅಲ್ಲಿ. ಅದರಿಂದ ಅಲ್ಲಿಯ ಸೊಗಡು ಅದೇ ತರ ಇತ್ತು. ಮೈಸೂರದು ಸಿಟಿ ಆದ್ರೂ ಅದೊಂಥರ ಗ್ರಾಮೀಣ ಸೊಗಡು ಇದ್ದಂಗೆ, ಮಾತಾಡೋದು ಜನರ ಜೊತೆ ಹೊಂದ್ಕೊಳ್ಳೋದು ಎಲ್ಲ. ಅದರಿಂದ ಅಲ್ಲಿಗೆ ಜಾಸ್ತಿ ಎಲ್ಲರೂ ಇಷ್ಟಪಡೋರು ಸರ್. ಈ ಭಾಗದಿಂದ ಹೆಚ್ಚು ಓದ್ಲಿಕ್ಕೆ ಹೋಗ್ತಾ ಇದ್ರು ಅಲ್ವಾ ಅಲ್ಲಿಗೆ? ಹೌದು ಹೌದು. ಚನ್ನರಾಯಪಟ್ಟಣ ತಾಲೂಕಲ್ಲಿ ಮತ್ತೆ ಹಾಸನ ಜಿಲ್ಲೆನಲ್ಲಿ ತುಂಬಾ ಜನ ಮೈಸೂರಿಗೆ ಹೋಗೋರು. ನೀವು ಓದ್ತಾ ಇದ್ದಂತ ಕಾಲಕ್ಕೆ ಎಷ್ಟು ಜನ ಇದ್ರು ಚನ್ನರಾಯಪಟ್ಟಣದವರು ಅಥವಾ ಹಾಸನದವರು? ಚನ್ನರಾಯಪಟ್ಟಣದವರು ಹೆಚ್ಚಿಗೆ ಒಂದು 40-50 ಜನ ಇದ್ರು. ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ನೀವು ಓದ ಕಾಲಕ್ಕೆ ಮೈಸೂರಿನ ವಾತಾವರಣ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಆಗ ಇಷ್ಟೊಂದು ಜನಜಂಗುಳಿ ಇರ್ತಿರ್ಲಿಲ್ಲ, ವೆಹಿಕಲ್ ಇರಲಿಲ್ಲ. ಮಾನಸ ಗಂಗೋತ್ರಿ ನಡ್ಕೊಂಡು ಹೋಗಿ ಇವಾಗ ನೋಡಕ್ಕೋಸ್ಕರ ಅಲ್ಲಿ ಆ ಇದನ್ನೆಲ್ಲ ನೋಡಕ್ಕೆ ಲೈಬ್ರರಿ ಅಲ್ಲಿ ಇಲ್ಲಿ ಅಲ್ಲ ಆ ತರ ಒಂದು ಅಲ್ಲಿದ್ದಿತ್ತು. ಆ ತರ ಆ ರೋಡ್ಸು ಇದು ಆ ತರ ನಾನು ನೋಡ್ಬೇಕು ಅಂತಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಆ ತರ ಒಂದು ಒಂದು ನಗರ ಯಾವ ಇಲ್ಲ ಅಂತ ನನ್ನ ಅನಿಸಿಕೆ. ಅವತ್ತಿನ ಕಾಲದಲ್ಲೇ ಸರ್ ಇಸ್ಮಾಯಿಲ್ ಮಿರ್ಜಾ ಅವ್ರ ಕಾಲದಲ್ಲಿ ಅದನ್ನ ಆ ರೋಡ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿ ಅದನ್ನ ಮಹಾರಾಜರಿಗೆ ಕೃಷ್ಣರಾಜ ಒಡೆಯರಿಗೆ ಅಂತ ಒಂದು ಹೆಸರು ತಂದು ಕೊಟ್ಟಂತ ಇವರು. ಅವತ್ತಿನ ಕಾಲಕ್ಕೆ ಮತ್ತೆ ಇವತ್ತಿಗೂ ಕೂಡ ಮಹಾರಾಜ ಕಾಲೇಜು ಒಂದು ಪ್ರತಿಷ್ಠಿತವಾದಂತಹ ಕಾಲೇಜ್. ಆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂತವ್ರು ನೀವು, ಆ ಒಂದು ಕಾಲೇಜಿನ ವಾತಾವರಣ ಹೆಂಗಿತ್ತು? ಕಾಲೇಜಿನ ವಾತಾವರಣ ಎಲ್ಲೂ ಸಹ ಆ ಸಿಟಿಯವ್ರದ್ದೇನು ಇಲ್ಲ, ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳದ ಸ್ವಲ್ಪ ಬಲ ಇಡ್ರು ಅಲ್ಲಿ. ಅಲ್ಲೇ ನಾವು ಹಾಸ್ಟೆಲಲ್ಲಿ ಇದ್ವಿ, ಕಾಲೇಜ್ ಹಾಸ್ಟೆಲಲ್ಲಿ. ಆ ಎಲ್ಲ ಕ್ಯಾಂಪಸ್ ಅಲ್ಲೆಲ್ಲ ಸ್ವಲ್ಪ ಗ್ರಾಮೀಣ ಪ್ರದೇಶದವ್ರದ್ದು. ಅಲ್ಲಿ ಯುವರಾಜ ಕಾಲೇಜ್ ಆಗ್ಬೋದು, ಮಹಾರಾಜ ಎರಡು ಪಕ್ಕದಲ್ಲೇ ಇದಾವೆ. ಎರಡರಲ್ಲೂ ನಮ್ಮ ಕಡೆ ಹುಡುಗರು ಇದ್ರು ಬಾರಿಯ. ಅಲ್ಲಿ ಸ್ವಲ್ಪ ಇಡತನೂ ಸ್ವಲ್ಪ ನಮ್ಮ ಚನ್ನರಾಪಣ ತಾಲೂಕಿನ ಇದ್ರಲ್ಲೇ ಇದ್ರಲ್ಲೇ ಇತ್ತು ಯೂನಿಯನ್, ಅದು ಇದೆಯಲ್ಲ ಇತ್ತಲ್ಲ. ನೀವು ಬಾಲ್ಯದಿಂದಲೂ ಕೃಷಿ ಮಾಡ್ತಿದ್ರು ಅಥವಾ ಆನಂತರ ಕೃಷಿಗೆ ಬಂದವರು? ಇಲ್ಲ ಸರ್, ಬಾಲ್ಯದಿಂದಲೂ ನಾನು ಸ್ವಲ್ಪ ಸಣ್ಣ ಪುಟ್ಟದ ಕೆಲಸ ಮಾಡಿವಿ ನಾವೆಲ್ಲ. ನಮ್ಮ ಅಪ್ಪ ಏನ್ ಮಾಡೋದು ಅಂತಂದ್ರೆ, ನಮ್ದು ಒಂದು ಇಪ್ಪೆ ಮರ ಇತ್ತು ಸರ್, ಇವತ್ತೊಂದು ಎರಡು ಎಕರೆಗೆ ಜಾಗ ಆಗಿ ತಿಂದ್ ಕಡುತ್ತದು. ನಾನು ನೋಡೇ ಇಲ್ಲ ಬಿಡ್ರಿ ಅಂತ ಮರ ಇವತ್ತು. ಅದು ಆಯಕೊಯ್ಯು ಬೆಳಗ್ಗೆ ಅಷ್ಟೊತ್ತಿಗೆ ಎಬ್ಬರಿಸಿ ಕಳ್ಸರು ಮನೇಲಿ. ನಮ್ಮ ಮನೇಲಿ ಆಗ ಮಿನಿಮಮ್ ಅಂತಂದ್ರೆ ಮಧ್ಯಾಹ್ನದ ಹೊತ್ತು ಒಂದು 20 ಹುಡುಗರು ಊಟ ಮಾಡೋರು ಸರ್, 20-25 ಹುಡುಗರು. ಇದು ಒಂದೇ ಸ್ಕೂಲು, ಮಿಡ್ಲ್ ಸ್ಕೂಲು ಅಂತಂತಂದ್ರೆ ಈ ಸುತ್ತ ಭಾಗದಲ್ಲಿ ಯಾವ ಊರಲ್ಲೂ ಸ್ಕೂಲ್ ಇಲ್ಲ ಸರ್. ಸಂತೇಶ್ವರದ್ದೇ ಒಂದು ಮಿಡ್ಲ್ ಸ್ಕೂಲು. ಅದರಿಂದನೇ ಈ ತಿಪ್ಟೂರು ತಾಲೂಕಿನವರು ಮತ್ತೆ ನಮ್ಮ ತಾಲೂಕಿನವರು ಎಲ್ಲ ಈ ಸುತ್ತ ಒಂದು 50 ಹಳ್ಳಿಲಿ ಹಳ್ಳಿಲಿ ನಮ್ಮ ಸ್ಕೂಲಿಗೆ ಬರೋರು ಸರ್. 8th ಕ್ಲಾಸ್ ತನಕ ಇತ್ತು ಆಗ. ಹಂಗಿದ್ರೆ ನಿಮ್ಮ ಮನೆ ಒಂಥರ ಮಿನಿ ಹಾಸ್ಟೆಲ್? ಹಾಸ್ಟೆಲ್ ಇದ್ದಂಗೆ ಸರ್. ನಮ್ಮ ಮನೆ ಯಾವಾಗ್ಲೂ ಮೇಸ್ಟ್ರ್ ಇರೋರು ಸರ್, ಒಬ್ರು ಕಂಪಲ್ಸರಿ ಒಬ್ರು ಮೇಸ್ಟ್ರ್ ಇದ್ದೇ ಇರೋರು. ಯಾರು ಫ್ಯಾಮಿಲಿ ಕರ್ಕೊಂಡ್ ಬರ್ತಾರಲ್ಲ, ಹಿಂದೆ ಮೇಸ್ಟ್ರ್ ಇದ್ದರು. ಊರಲ್ಲೇ ಎಲ್ಲ ಫ್ಯಾಮಿಲಿ ಇರೋದು. ನಮ್ಮ ಮನೆಗಳಲ್ಲಿ ಊಟ ತಿಂಡಿ ಭಾನುವಾರ ಶನಿವಾರ ಭಾನುವಾರ ಊರಿಗೆ ಹೋಗೋರು. ಇಲ್ಲೇ ವಾಸ್ತವ್ಯ? ಇಲ್ಲೇ ವಾಸ್ತವ್ಯ. ಅವ್ರಿಗೆ ಇರಕ್ ಜಾಗ ಎಲ್ಲದು ನಮ್ಮ ಮನೇಲೆ ಕುಡಿಯುವು. ಊಟನೂ ಅಷ್ಟೇ, ನಾವೇನ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ಲ, ನಮ್ಮ ನೆಂಟ್ರಿಸ್ಟ್ರ ಮಕ್ಕಳು ಮತ್ತೆ ನಮ್ಮ ಪರಿಚಯಸ್ಥರ ಮಕ್ಕಳೆಲ್ಲ ಮಧ್ಯಾಹ್ನದ ಹೊತ್ತು ನಮ್ಮ ಮನೇಲೆ ಊಟ. ಒಂದು ಮಿನಿಮಮ್ ಅಂದ್ರೆ 20-25 ಜನ ಊಟ ಮಾಡೋರು ಸರ್. ಅವತ್ತಿನ ಕಾಲಕ್ಕೆನೆ ಬಾಲ್ಯದಲ್ಲಿ ಕೃಷಿಯನ್ನ ಕಲಿಸ್ತಾ ಇದ್ರು? ಹೌದೌದು, ಬಾಲ್ಯದಲ್ಲೇ. ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಒಬ್ಬರು ಬಾರಿ ಇದು ನಾವು ಎದುರು ಕಳಿವು ಸರ್. ಅವನ ಅವತ್ತಿನ ಕಾಲಕ್ಕೆ SSC ಓದಿದ್ದನು. ಅವನ್ ತುಂಬಾ ಭಯ, ಅವನ್ ಎದುರಿಸ್ಬಿಟ್ರೆ ಓಡೋಗ್ಬಿಡಿವು ಸರ್. ಅವನ್ ಏನ್ ಹೇಳ್ತಾನ ಅದ್ ಮಾಡಿವು. ಹಿಪ್ಪೆ ಮರದ ಹತ್ರ ಏನ್ ಆಯಕ್ ಹೋಗ್ತಿದ್ರಿ? ಹಿಪ್ಪೆಕಾಯಿ ಆಯಕ್ ಹೋಗಿವು ಸರ್. ಏನ್ ಮಾಡ್ತಾರೆ ಹಿಪ್ಪೆಕಾಯಲ್ಲಿ? ಅದರಲ್ಲಿ ಎಣ್ಣೆ ತೆಗಿಯರು ಸರ್. ಅದ ಊರಿನ ಇದಕ್ಕೆ ಅಂತದ್ದು ಜಾತ್ರೆಗೆ ಇದಕ್ಕೆ ಎಲ್ಲದನ್ನು ಉಪಯೋಗಿಸಿವು ಸರ್. ಆಗ ಪತ್ತಿಗೆ ಎಣ್ಣೆ ಹಾಕ್ಬೇಕಲ್ಲ ಸರ್ ಅದಕ್ಕೆ. ಓ, ಆ ಎಣ್ಣೆಯಲ್ಲಿ ಬೆಳಕಿನಲ್ಲಿ ಓದ್ತಾ ಇದ್ದಿದ್ದು ಬೇರೆ ಕೆಲಸಗಳು. ಮನೇಲೆಲ್ಲ ದೀಪಕ್ಕೂ ಅದೇ ಎಣ್ಣೆ, ಜಸ್ಟ್ ಲೈಕ್ ತುಪ್ಪಿದ್ದಂಗೆ ಇರ್ತಿದ್ದು. ಎಲ್ಲ ಎತ್ಕೊಂಡ್ಬಿಡೋದು ಸರ್ ಅದು. ಅದರಲ್ಲೇ ಇದು, ಅದ್ರ ಹೊಗೆ ಬರೋದು ಕಡಿಮೆ ಸರ್. ಈಗ ಹಿಪ್ಪೆ ಎಣ್ಣೆ ಬಳಸೋದಿಲ್ಲ ಅಲ್ವಾ? ಹಿಪ್ಪೆ ಕಾಯಿನೇ ಆಯರಿಲ್ಲ ನೀವು, ಅಂತ ಕಾಲ ಬಂದಿದೆ. ಇವತ್ತು ಬದಲಾವಣೆ ಆಗಿದೆ. ಎಷ್ಟು ಹಿಪ್ಪೆಕಾಯಿನ ಎಣ್ಣೆನ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರಿ? ಟೀನ್ ಗಟ್ಲೆ ಇರೋದು ಸರ್, ಒಂದು 7-8 ಟೀನ್, 10-15 ಟೀನ್ ಇರೋದು ನಮ್ಮ ಮನೇಲಿ. ಅದರಲ್ಲೇ ಎಲ್ಲ ಜಾತ್ರೆ ಕುಡಿವು. ಅದ್ ಪರಿಪಾಠ ನಮ್ಮ ಮನೇಲಿ ಬೆಳೆದು ಬಂದಂದು. ಯಾವತ್ತು ನಮ್ಮ ತಾತ ದೇವ್ರ ಕೆಲಸ ಮಾಡಿದ್ರಲ್ಲಿ ಮುಂದೆ ಊರಿನ ಗ್ರಾಮೀಣ ಇದ್ರೊಳಗಡೆ ಎಲ್ಲ ಹೊಂದ್ಕೊಂಡು ಹೋಗುವಂತದ್ದು, ಜನರನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡು ನಮ್ಮ ತಾತ ಭಾರಿ ಇದ್ ಮಾಡಿತ್ತು. ಹಿಪ್ಪೆ ಕಾಯ ಆಯ ಅಂತದ್ದು, ಅದ್ರ ಎಣ್ಣೆ ಮಾಡ ಅಂತದ್ದು ಯಾವಾಗ ನಿಂತೋಯ್ತು ಅಂತ್ರಿ? ಇತ್ತೀಚಿನ ಒಂದ ಈಗ ಈ ಒಂದ 30-40 ವರ್ಷದಲ್ಲೆಲ್ಲ ನಿಂತೋಯ್ತು. ಈಗ ಇಲ್ವೇ ಇಲ್ಲ, ನಾನು ನೋಡೇ ಇಲ್ಲ ಬಿಡಿ ಸರ್ ಹಿಪ್ಪೆ ಎಣ್ಣೆ ನೋಡಿಲ್ಲ. ಇತ್ತೀಚೆಗೆ ಆ ತರದೊಂದು ಪರಿಪಾಠ ಇಲ್ಲ. ಹೀಗೆ ಹಿಪ್ಪೆ ಕಾಯಿಗಳನ್ನ ಆಯುವ ಮೂಲಕ ನಿಮ್ಮ ಕೃಷಿ ಶುರು ಆಯ್ತಾ? ಹೌದು ಸರ್, ನಿಜ. ಏನೇನು ಕೆಲಸ ಮಾಡ್ತಿದ್ರಿ ಬಾಲ್ಯದಲ್ಲಿ? ಇದಲ್ದೆ ಎಮ್ಮೆ ಕಾಯಿ ಕೊಯ್ಯುವೆ, ದನ ಕಾಯಿ ಭಾನುವಾರ ಬರೋದಲ್ಲ, ಶನಿವಾರ ಭಾನುವಾರ ಅವತ್ತು ಎಮ್ಮೆ ದನ ಕಾಯಿ ಕೊಯ್ಯುವು ಸರ್. ಅವತ್ತೆಲ್ಲ ಅದೇ ಗೋರಿಗಳು 4 ಜೊತೆ ಇರೋ ಮನೇಲಿ, ಆಳುಗಳು ಇರೋರು ಸರ್ 4-5 ಜನ ಇದ್ರು. ನಮ್ಮನ್ನ ಯಾವ್ದಾರ ಒಂದ್ ಜೊತೆ ಹೊಡ್ಕೊಂಡು ಅವ್ರು ಬೇರೆ ಕೆಲಸ ನೇಮಿಸೋರು. ನನ್ 30 acres ಇದ್ ನಮ್ಮೂರ್ ಜಮೀನಲ್ಲ, ನಾವೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಸರ್. ಅಲ್ಲಿ ಒಂದ್ 30-40 acres ಇತ್ತು, ಒಂದ್ 60-70 acres ಜಮೀನ್ ಇತ್ತು ಇನ್ನೊಂದು ಊರಲ್ಲಿ. ನಮ್ ಚಿಕ್ಕಪ್ಪ ತೀರ ಅಲ್ಲಿ ಹೊರಟೋದ್ರು ಅವರು. ನೀವಿಲ್ಲೇ ಉಳ್ಕೊಂಡ್ರಿ? ನಮ್ಮಪ್ಪ ಇದಕ್ಕೆ ಅಡಾಪ್ಟೆಡ್ ಸರ್ ನೀ ಮನೆಗೆ. ಹಂಗಾಗಿ ಅವರು ಇಲ್ಲೇ ಉಳಿದ್ರು. ಈಗ ಎಷ್ಟು ಜಮೀನ್ ಇದೆ ನಿಮ್ಗೆ? ಈಗಲೂ ಒಂದ್ 30 acres ಇದೆ ಸರ್. 30 acres ಇದೆ, 7-8 acres ಕಳೆದ್ರು. ಅದಾದ್ಮೇಲೆ ನಾವೊಂದು ಈಗ ಒಂದ್ 2-3 acres ಮಾಡಿದೀನಿ ಹೊಸದಾಗಿ. ನಾನು ನಾನೊಂದೊಂದ್ ಕಡೆ ಒಂದ್ 7-8 acres ಮಾಡಿದೀನಿ ಸರ್ ಸಪರೇಟ್ ಆಗಿ. ಈಗ ಸುಮಾರು 70s ನಾನು ಡಿಗ್ರಿ ಮಾಡಿದೆ ಅಂತ ಹೇಳಿದ್ರಿ. 77 ಫೈನಲ್ ಇಯರ್ ಮುಗೀತು ನಿಮ್ದು. ಅವತ್ ಮನ್ಸ್ ಮಾಡಿದ್ರೆ ನೀವು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೋದಾಗಿತ್ತು. ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತ? ನಿಮ್ಗೆ ಸುಳ್ಳು ಹೇಳ್ತೀನೋ ಇಲ್ವೋ, ಪ್ರತಿ ವರ್ಷನು ಕೆರೆ ತುಂಬೋದು ಸರ್. ವ್ಯವಸಾಯ ಅಂತಂದ್ರೆ ನಮ್ಮ ಮನೆಯಲ್ಲಿ ಈ ಭತ್ತ ನೈಲಿಗೆಲ್ಲ ಎಲ್ಲ ತುಂಬಿಡಿವು ಸರ್. ಅದನ್ನ ಹೆಂಗೆ ಅಂತಂದ್ರೆ ಗುದ್ಲಿಲಿ ಮಗ್ಚಾಕಿವು, ಒಣಿಕಣಗೆ ಗುದ್ಲಿ ಒಂದ್ 200 ಬೆತ್ತಾಗದ್ ನಮ್ಗೆ 200-250 ಚೀಲ. ನಮ್ಮ ಮನೆಗೆ ತುಂಬಕ್ ಜಾಗಿಲ್ದಲ್ಲೇ ಬೇರೆ ಮನೆಗಳಿಗೆಲ್ಲ ತುಂಬಿವು ನಾವು. ಅಷ್ಟೊಂದು ದೊಡ್ಡ ವ್ಯವಸಾಯಗಾರರು ನಮ್ಮನೆಯಲ್ಲಿ ಅವತ್ತು ಅದೆಲ್ಲ ನೋಡಿವಲ್ಲ ಸ ನಾವು ನಮ್ಮ ಮನೆ ತನ್ನ ಮನೆ ಕಡೆ ಚೆನ್ನಾಗಿವ ನಮ್ಮಪ್ಪ ಅಂತೇಳಿ ನಾವು ಈ ಜೋತ್ಬಿದ್ದು ಮನೆ ಕಡೆಗೆ. ಆ ಚಿಕ್ಕ ವಯಸ್ಸಿಗೆ ಸ್ವಲ್ಪ ಈ ರಾಜಕೀಯದ ನಂಟು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತು, ಅದು ಸ್ವಲ್ಪ ವಂಶ ಪಾರಂಪರ್ಯವಾಗಿ ಬಂದದ್ದು. ಆ ನಂಟಿನಿಂದ ಊರ್ ಕಡೆಗೆ ಈ ಜೆಪಿ ಆಂದೋಲನ ಅದ್ರ ಮೂಲಕ ಸ್ವಲ್ಪ ರಾಜಕೀಯದ ಹುಚ್ಚು ಅತಿಗೆತ್ತು ಸರ್. ಅಲ್ದೇ ಕೆಲ್ಸಕ್ಕೆ ಹೋಗಿ ಅನ್ಸುತ್ತೆ. ಮನೆಯಲ್ಲಿ ಏನಾದ್ರು ಒತ್ತಡ ಇತ್ತ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ? ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನಮಗೆ ನಮ್ಮ ತಾಯಿಗೆ ತುಂಬಾ ಇಷ್ಟ ಇತ್ತು, ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ. ನನ್ನನ್ನು ಅದಕ್ಕೆ ಅವ್ರು ಎಲ್ಲ ತಲೆ ಓದಿಸಿದ್ದು ಮೈಸೂರಿಗೆ ಹೋಗ್ತಾರೆ, ನೆಲ್ಗೆ ಹೋಗ್ತೇನೆ ಅಂದ್ರೆ ಅಲ್ಲಿ ಕಳ್ಸೋರು ಹೋಗ್ಲಿಲ್ಲ, ಉದ್ಯೋಗಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಕೃಷಿಯನ್ನ ಮುಂದುವರಿಸಿದ್ರಿ? ಮುಂದುವರಿಸಿದ್ವಿ. ಈಗ ನೀವು ಕೃಷಿ ಮಾಡ್ತೀನಿ ಅಂತ ಬಂದಾಗ ಮನೆಯ ಪರಿಸ್ಥಿತಿ ಹೇಗಿತ್ತು ಮತ್ತೆ ಏನೆಲ್ಲ ಬೆಳೀತಾ ಇದ್ರು ಅವಾಗ? ನಮ್ ತಾತ ಬದುಕಿರೋ ತನಕ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇತ್ತೀಚೆಗೆ ನಮ್ಮ ತಂದೆಗೆ 6 ಜನ ಹೆಣ್ಮಕ್ಳಲ್ಲ, ತುಂಬಾ ಖರ್ಚು, ತುಂಬಾ ಇದು ಆಗ್ಲಿಲ್ಲ. ಆಗ ನಾವು ಸ್ವಲ್ಪ ಆರ್ಥಿಕವಾಗಿ ಕುಗ್ಗಿಬಿಟ್ವಿ, ಜಮೀನು ವ್ಯವಸಾಯನು ಕಡಿಮೆ ಆಯ್ತು, ಆಳುಗಳು ಅದು ಇದು ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗಿ ಕುಂಠಿತವಾಯ್ತು. ಸದ್ಯ ಒಂದು 10-15 ವರ್ಷದಲ್ಲಿ ಸ್ವಲ್ಪ ತುಂಬಾ ಕಷ್ಟ ಅನುಭವಿಸಿದ್ವಿ. ಅದಾದ್ಮೇಲೆ ಮತ್ತೆ ಎಲ್ಲ ಏನು ಆಳು ಬಿದ್ದ ಜಮೀನೆಲ್ಲ ಇಂಪ್ರೂವ್ ಮಾಡ್ಕೊಂಡು ನಾ ತೆಂಗಿನ ಗಿಡ ಅದು ಇದು ಎಲ್ಲ ಮಾಡಿ ಅಡಿಕೆ ಇದೆಲ್ಲ ಮಾಡಿ ಎಲ್ಲ ಅದೆಲ್ಲ ಬಂದ್ಮೇಲೆ ನಾವು ಆರ್ಥಿಕವಾಗಿ ಸದೃಢರಾದ್ವಿ. ಮಕ್ಕಳು ಬುದ್ಧಿವಂತರಾದ್ರು, ಒಬ್ಬ ಮಗ ಕಾಂಟ್ರಾಕ್ಟು ಅದು ಇದು ಮಾಡ್ಕೊಂಡು ಅವನು ತುಂಬಾ ಬೆಳ್ತುಡವಾಗಿದ್ದಾನೆ, ಅವನಿಂದಲೂ ಮನೆಗೆ ಸಹಾಯ ಆಗಿದೆ. ಮತ್ತೆ ನಮ್ಮ ಚಿಕ್ಕ ಮಗನು ಅವನಿಗೆ ಸಾಥ್ ಕೊಡ್ತಾನೆ. ತೆಂಗು ಎಷ್ಟಿದೆ ಈಗ? 1,000 ಗಿಡ ಇದೆ. 1,000 ಗಿಡ ಇದೆ. ಎಷ್ಟು ಎಕರೆನಲ್ಲಿದೆ? 20 ಎಕರೆ. 20 ಎಕರೆನಲ್ಲಿದೆ. ಎಷ್ಟು ಕಾಯಿ ಬೀಳುತ್ತೆ ವರ್ಷಕ್ಕೆ? 60-70 ಬೀಳುತ್ತೆ ಸರ್. ಈಗ ಕಡಿಮೆ ಆಗಿದೆ ಸರ್, ಈ ವರ್ಷ 2 ವರ್ಷದಿಂದ ಫಸಲು ಕಡಿಮೆ, ಒಂದು 30,000 ಬೀಳ್ಬಹುದು ಅಷ್ಟೇ. ಯಾಕೆ ಕಡಿಮೆ ಆಯ್ತು ಅಂತಾರೆ? ಇತ್ತೀಚೆಗೆ ಹೆವಿ ರೈನ್ ಬಿತ್ತಲ್ಲ 2 ವರ್ಷ, ಅದು ಈಗಲೂ ತತ್ತರಿಸಿಕೊಂಡು ಆ ಮರ ಆ ಒಂದು ಸ್ಥಿತಿಗೆ ಬಂದಿಲ್ಲ ಸರ್. ರೋಗ ಜಾಸ್ತಿ, ಎಲ್ಲ ಕಡೆ ಹೋಗೇ ಬಿಟ್ಟು ಮರ. ಎಷ್ಟು ಮಳೆ ಒಳ್ಳೇದಲ್ವಾ ತೆಂಗಿಗೆ? ಅತಿಯಾದ ಮಳೆ ಒಳ್ಳೇದೇನಲ್ಲ ಸರ್, ಯಾವ್ದೇ ಆದ್ರೂ ಅತಿಯಾಗಿ ಆಗಬಾರ್ದು. ಊಟನು ಅಷ್ಟೇ ಅಲ್ವಾ ಸರ್? ಹೌದು, ಯಾವ್ದೇ ಆದ್ರೂ ಕೂಡ ಅತಿ ಆದ್ರೆ ಅಷ್ಟು ಒಳ್ಳೇದಲ್ಲ. ತೆಂಗು ಏರಿಯಾದ ತೆಂಗಿನ ಗಿಡನು ನೋಡಿ, ನಮ್ ತೆಂಗಿನ ಗಿಡನು ನೋಡಿ, ನಮ್ ತೆಂಗಿನ ಗಿಡ ಜಾಸ್ತಿ ಫಸಲು ಬಿಡುತ್ತೆ, ಮಲ್ನಾಟ್ ಬಿಡೋಲ್ಲ. ಅಡಿಕೆನೂ ಅಷ್ಟೇ, ಅವ್ರು ನಮ್ಗಿನ್ನ ಜಾಸ್ತಿ ಇರುತ್ತೆ ಬಿಟ್ರೆ ಅವರು ಅಷ್ಟೊಂದು ಫಸಲು ಇರಲ್ಲ. ನಮ್ದ್ರಷ್ಟು ಇರಲ್ಲ ಸರ್, ನಮ್ದು ಭೂಮಿ ಗಂಡು ಭೂಮಿ. ಈ ಭೂಮಿಗೆ ಇರೋ ಶಕ್ತಿ ಮಲ್ನಾಡು ಭೂಮಿಗಿಲ್ಲ. ಮಲ್ನಾಡಿಗೆ ಅವ್ರು ಏನಿದ್ರು ಕಾಫಿ ಏಲಕ್ಕಿ ಇಂತ ಬೆಳೆಗೆ ಸೀಮಿತ ಅದು. ಈ ತೆಂಗು ಅಡಿಕೆಗೆ ಏನು ಅಷ್ಟೊಂದೇ ಅಲ್ಲ ಅಂತ ನನ್ನ ಅನುಭವದಲ್ಲಿ ಹೇಳ್ತೀನಿ ಸರ್. ಒಟ್ಟಿಗೆ ಮಳೆ ಹೆಚ್ಚಾದ್ರಿಂದಾಗಿ ಸ್ವಲ್ಪ ಇಳುವರಿ ಫಸಲು ಕಡಿಮೆ ಆಯ್ತು ಅಂತೀರಿ. ಏನ್ ಕೆಲಸ ಮಾಡ್ತೀರ ತೆಂಗಿಗೆ ವರ್ಷ ಪೂರ್ತಿ? ವರ್ಷ ಪೂರ್ತಿ ಗೊಬ್ಬರ ಮೆನ್ಯೂರ್ನು ಕೊಡ್ತೀವಿ ಸರ್, ಎಲ್ಲಾ ತರದ್ನು ಕೊಟ್ಟು ಚೆನ್ನಾಗಿ ವ್ಯವಸಾಯ ಮಾಡ್ತೀವಿ ಸರ್. ಕಾಯಿ ಏನು ಕೊಬ್ಬರಿ ಮಾಡ್ತಿರೋ ಅಥವಾ ತೆಂಗಿನಕಾಯಿ ಮಾರಾಟ ಮಾಡ್ತಿರೋ? ತೆಂಗಿನಕಾಯಿ ಯಾವತ್ತು ಮಾರೇ ಇಲ್ಲ ಸರ್, ಎಲ್ಲ ಪೂರ್ತಿ ಕೊಬ್ಬರಿನೇ. ಅದು ಮೊದ್ಲಿಂದ ಪರಿಪಾಠ ಬೆಳಕೊಂಡ್ ಬಂದಿರೋದಂಗೆ. ಈ ಮಧ್ಯದಲ್ಲಿ ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ಅದೇನೆ ಸರ್, ನಾವು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಒಳ್ಳೆ ಕೊಬ್ಬರಿ ಬರಬೇಕು ಅಂತ ಅಂದ್ರೆ ಹೆಂಗ್ ಮಾಡೋದು ಒಳ್ಳೇದು ಅಂತೀರಿ? ಒಳ್ಳೆ ಅಂತಂದ್ರೆ ಸರ್, ಸ್ವಲ್ಪ ಕಾಯಿನ ಚೆನ್ನಾಗಿ ಹಣ್ಣು ಬಂದ್ರೆ ಗೊತ್ತು, ಅನುಭವ ಇರುತ್ತೆ ಸರ್. ಬಲ್ತಿರೋ ಅಂತ ಕೆಡಿಸ್ಬೇಕು ಸರ್. ಕೆಡಿಸ ಅಂದ್ರೆ ಒಂದು ತೆಂಗಿನಕಾಯಿನ ಎಷ್ಟು ಸರಿ ಮುಟ್ಬೇಕು ಅಂತಂದ್ರೆ ಅದನ್ನ ಹೇಳ್ಬಾರ್ದು, ಕೊಬ್ಬರಿ ಸುಲ್ಸೋದ್ರೊಳಗೆ ಅಷ್ಟು ಸರಿ ಮುಟ್ಬೇಕಾಗಿರುತ್ತೆ. ಅಷ್ಟು ಕೆಲಸ ಇರುತ್ತೆ ಸರ್ ತೆಂಗಿಗೆ, ಅಡಿಕೆಗೆ ಇರಲ್ಲ ಅಷ್ಟೊಂದು. ಈಗ ಒಂದು ವರ್ಷದಲ್ಲಿ ಸುಮಾರು 60-70 ಸಾವಿರ ಕಾಯಿ ಬೀಳುತ್ತೆ ಅಂತ ಹೇಳಿದ್ರಿ, ಅಷ್ಟನ್ನು ಕೊಬ್ಬರಿ ಮಾಡ್ಲಿಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಇದೆ ಸರ್, ಹಿಂದ್ಗಡೆ ಒಂದು ಮನೆ ಇದೆ, ಸಾಲದೆ ಬಂದದಕ್ಕೆ ಎಲ್ಲ ಇಲ್ಲಷ್ಟು ಹಾಕ್ತೀವಿ ಸರ್. ಇನ್ನ ನಮ್ಮ ಬೀಗರದ ಒಂದು ಗೋಡನ್ ಐತೆ, ಅಲ್ಲಿ ಓಡಿಸ್ ತುಂಬ್ತಿದ್ವಿ. ನಾವೊಂದು ಗೋಡನ್ ಕಟ್ಟಬೇಕು ಅಂತ ಸುಮ್ಮನೆ ಇದೀವಿ, ಮಾಡಿಲ್ಲ. ಈಗ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ವಿ. ಒಟ್ಟಿಗೆ ಹೆಂಗ ನಡ್ಕೊಂಡು ಹೋಗ್ತಾ ಇದೆ? ಕೊಬ್ಬರಿ ಸಾಮಾನ್ಯವಾಗಿ ಎಲ್ಲಿ ಮಾರಾಟ ಮಾಡ್ತೀರಿ? ತಿಪ್ಟೂರ. ಯಾವತ್ತು ತಿಪ್ಟೂರು? ಇನ್ನೆಲ್ಲೂ ಕೊಡಲ್ಲ ಸರ್. ತಿಪ್ಟೂರಿನಲ್ಲಿ ವ್ಯವಸ್ಥೆ ಚೆನ್ನಾಗಿದೆಯಾ ಮಾರ್ಕೆಟ್ ಎಲ್ಲ? ದೊಡ್ಡ ಮಾರ್ಕೆಟ್, ಇಡೀ ಸ್ಟೇಟ್ ಅಲ್ಲಿ ಕೊಬ್ಬರಿ ಮಾರ್ಕೆಟ್ ಅಂದ್ರೆ ನಂಬರ್ ಒನ್ ಅದೇನೆ. ಒಳ್ಳೆ ಬೆಲೆ ಸಿಗುತ್ತೆ? ಒಳ್ಳೆ ಬೆಲೆ ಇರ್ಲಿಲ್ಲ ಸರ್, ಈಗ ಕಳೆದ 1 ವರ್ಷದಿಂದ ಈಗ ಸ್ವಲ್ಪ ಬೆಲೆ ಬಂದಿದೆ. ಅದಕ್ಕಿನ್ನ ಆಚೆ ನಿಮಗೆ ಗೊತ್ತಿಲ್ಲ, ಬಾರಿ ಒಳ್ಳೆ ರೇಟ್ ಇತ್ತು, 17,000-18,000 ತನಕ ಇತ್ತು, 8,000 ಬಂದ್ಬಿಡ್ತಲ್ಲ. ಹಂಗಾಗಿ ಆಮೇಲೆ ಇನ್ನೂ ಒಂದು ಬೇರೆ ತರ ಅದಕ್ಕೆ ಬೈ ಪ್ರಾಡಕ್ಟ್ ಅನ್ನ ಜಾಸ್ತಿ ಚೆನ್ನಾಗಿ ಕ್ವಾಲಿಟಿ ಮಾಡ್ಬೇಕು ಸರ್. ಈ ಡೆಸಿಕೇಟೆಡ್ ಪೌಡರ್ ಮಾಡ್ತಾರೆ, ಆ ಪೌಡರ್ನ ಕ್ವಾಲಿಟಿ ಕೆಡ್ಸಿ ಕಳ್ಸೋದು, ಅಲ್ಲೆಲ್ಲ ಫಾರಿನ್ನಲ್ಲಿ ನಮ್ಮನ್ನ ರಿಜೆಕ್ಟ್ ಮಾಡೋದು, ಇದು ಏನಾಗಿದೆ ಅಂತಂದ್ರೆ ಅದು ನೇರವಾಗಿ ರೈತನ ಮೇಲೆ ಕೆಲಸ ಮಾಡುತ್ತೆ. ಹಂಗಾಗಿ ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋದು, ಈಗೇನು ಅದನ್ನ ಇನ್ನೂ ವೈಜ್ಞಾನಿಕವಾಗಿ ಆಸ್ ಇಟ್ ಈಸ್ ಏನ್ ನಾವು ಕಾಯ್ತುರಿ ಇದೆ ಅದೇ ತರ ಏನೋ ಕೇರಳದಲ್ಲಿ ಮಾಡ್ತಾ ಇದಾರಂತೆ. ಈಗ ನೀವ್ ಹಿಂಗ ಹೆಂಗಿರುತ್ತೆ ಅದೇ ತರ ಸೇಮ್ ಅಲ್ಲಿಗೂ ಅದೇ ತರ ಹೋಗುತ್ತೆ. ಆ ತರ ಒಂಚೂರು ಕೆಟ್ಟೋಗಿರಲ್ಲ ಅಂತ ಒಂದು ತರ ಟೆಕ್ನಾಲಜಿ ಬಂದಿದೆಯಂತೆ. ಮತ್ತೆ ಈ ಎಳ್ಳೀರ್ಗೂ ಸಹ ಇದು ಬರ್ತಾ ಇದೆ, ಒಳ್ಳೆ ಮಾರ್ಕೆಟ್ ಬರ್ತಾ ಇದೆ. ಆದ್ರೆ ಮಧ್ಯವರ್ತಿಗಳದ್ದು ಸ್ವಲ್ಪ ಕಾಟ ಜಾಸ್ತಿ ಈ ಎಳ್ಳೀರ್ಗೆ. ಈ ಕೊಬ್ಬರಿ ಬೆಲೆ ಬಿದ್ದೋಗಿತ್ತು ಅಂತ ಏನ್ ಹೇಳಿದ್ರಲ್ಲ ಕಳೆದ ವರ್ಷದಲ್ಲಿ, ನೀವ್ ಹೇಳದಂಗೆ ಸುಮಾರು 7-8 ಸಾವಿರ ರೂಪಾಯಿಗೆ ಬಂದ್ಬಿಟ್ಟಿತ್ತು. ಅಂತ ಸಂದರ್ಭದಲ್ಲೆಲ್ಲ ಹೆಂಗೆ ನಿಭಾಯಿಸಿದ್ರಿ? ಆವಾಗ ಕೇಂದ್ರ ಸರ್ಕಾರ ಒಂದು ನಿಗದಿ ಮಾಡ್ತು ಒಂದು ರೇಟ್ ಅನ್ನ 11.5 ಸಾವಿರ ರೂಪಾಯಿಗೆ ಅವ್ರು ಕೊಂಡ್ಕೊಂಡ್ರು. ಇನ್ನು 1.5 ಸಾವಿರ ಸಿವ್ ಸಬ್ಸಿಡಿ ಹಾಕಿ ಸ್ಟೇಟ್ ಗವರ್ಮೆಂಟ್ 13 ಸಾವಿರ ರೂಪಾಯಿ ಕೊಟ್ಟರು. ಅದು ಕೊಡ್ಲಾಗಿ ಒಂದಷ್ಟು ಜನ ರೈತರಿಗೆ ಅನುಕೂಲ, ಲಿಮಿಟ್ ಮಾಡಬಾರ್ದಿತ್ತು, ಲಿಮಿಟ್ ಮಾಡಿದ್ರು ಅಷ್ಟು. ಹೌದು, ರೈತ ಅಂತ ಅಂದ್ಮೇಲೆ ನೀವು ಎಲ್ಲ ಒಂದು ಕಷ್ಟ ಇರುತ್ತೆ, ಸಣ್ಣ ರೈತಂದು ಅಷ್ಟೇ ಕಷ್ಟ ಇರುತ್ತೆ, ದೊಡ್ಡ ರೈತಂದು ಕಷ್ಟ ಅಷ್ಟೇ ಇರುತ್ತೆ. ತಾರತಮ್ಯ ಮಾಡಬಾರ್ದು ಸರ್ ರೈತರನ್ನ. ಯಾಕೆ ಅಂತಂತಂದ್ರೆ ರೈತಾಪಿ ಮಾಡಾರ ಇಲ್ಲ, ಆ ಸ್ಥಿತಿ ಇದೆ. ನೀವು ಅದ್ರಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತೇಳಿ ಅಲ್ಲೆಲ್ಲೋ ಒಂದ್ ಕಡೆ ನೀವು ರೈತರನ್ನ ಕಡೆಗಣಿಸ್ತಾ ಇದ್ದೀರಾ. ಬರೀ ಎಲ್ಲರೂ 5 ಎಕರೆ ಇರಲ್ಲ, 10 ಎಕರೆ ಇರ್ತಾನೆ, 15 ಎಕರೆ ಇರ್ತಾನೆ. ನಾನು ಹೇಳೋದು ಅಂತಂದ್ರೆ ಎಲ್ಲಾರ್ಗುನು ಸರ್ಕಾರ ಕೊಡುವಂತ ಏನ್ ನೀವು ಫಿಕ್ಸ್ ಮಾಡಿದ್ದೀರಾ, ನೀವು ಆ ರೇಟ್ ಎಲ್ಲರಿಗೂ ಸಿಗ್ಬೇಕು ರೈತನಿಗೆ. ಅವನೇನ್ ಮಾಡ್ತಾನೆ, ಡೆಸ್ಪರೇಟ್ ಆಗ್ತಾನೆ, ಯಾಕಪ್ಪ ಬೆಳೆಯನ ಕೊಬ್ಬರಿ 8 ಸಾವಿರ ಐತಲ್ಲಿ, ಇಲ್ಲಿ 13 ಸಾವಿರ ರೂಪಾಯಿ ತಗೋತಾರೆ, ಬರೀ ಲಿಮಿಟ್ ಮಾಡ್ಯವ್ರೆ 20 ಕ್ವಿಂಟಾಲ. ಈಗ ರಾಗಿಗೆ ಲಿಮಿಟ್ಲೆಸ್ ಮಾಡಿರ ಆಮೇಲೆ, ಹೋದ ವರ್ಷ ಈ ವರ್ಷಲೂ ಏನು ಮಾಡ್ಯಾರೋ ಗೊತ್ತಿಲ್ಲ, ಮತ್ತಲ್ಲ ಲಿಮಿಟ್ ಮಾಡ್ಯಾರೆ. ಇದು ಮಾಡೋದು ತಪ್ಪು ಅಂತ ನನ್ನ ಸರ್ಕಾರಕ್ಕೆ ಒಂದು ಮನವಿ ಸರ್. ಅಂದ್ರೆ ರೈತರು ಎಷ್ಟು ಬೆಳೀತಾರೋ ಅಷ್ಟನ್ನು ಕೂಡ ಅವರು ಸರ್ಕಾರದ ಸಂಸ್ಥೆಗೂ ಸರ್. ತಿಪ್ಟೂರ್ ಹತ್ರ ಒಂದು ಆಲದ ಮರ ಅಂತ ಇದೆ ಸರ್, ಅಲ್ಲೊಂದು 40-50 ಎಕರೆ ಜಾಗ ಅದು. ಅಲ್ಲಿ ಒಬ್ಬ ಯಾವನೋ ಒಬ್ಬ ಕಂಪನಿ ಆರಾಗಿ ತಗೋತಾ ಇದ್ದಾನೆ ಸರ್. ಅದು ಯಾತಕ್ಕೆ ಹೋಗ್ತಾ ಇತ್ತ ಗೊತ್ತಿಲ್ಲ ನನಗೆ. ಅವನು 50-55 ಸಾವಿರ ರೂಪಾಯಿ ರೇಟ ತಗೋತಾ ಇದ್ದಾನೆ ಈಗ. ಒಳ್ಳೆ ಕ್ವಾಲಿಟಿ ಕೇಳ್ತಾನೆ, ನೀವು ಒಳ್ಳೆ ಕ್ವಾಲಿಟಿನ ಕೇಳಿ ಕೊಡಿ 5 ಸಾವಿರನ. 50-55 ಸಾವಿರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏನೇನೋ ಅಲ್ಲ, ನಮ್ಮ ಈ ಸರ್ಕಾರದ ದುಡ್ಡು ವ್ಯಯ ಆಗೋದಕ್ಕಿಂತ ರೈತನಿಗೆ ಕಡಿಮೆ ಬಡ್ಡಿನಲ್ಲಿ ಸಾಲ, ಯಾಕೆಂದ್ರೆ ಅವನಿಗೂ ಮದುವೆ ಮಕ್ಕಳು ಮರಿ ಮನೆ ಎಲ್ಲ ಮಾಡ್ಕೋಬೇಕಲ್ವಾ ಸರ್. ಅವನು ಮುಖ್ಯ ವಾಹಿನಿ ಬರ್ಬೇಕು ಅಂತಂತಂತಂದ್ರೆ ನೀವು ಆ ಸಪೋರ್ಟಿವ್ ಇದನ್ನ ಮಾಡಿದ್ರೆ ಮಾತ್ರ, ಆ ತರ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ನರೇಗಾನ ಜಾಸ್ತಿನ ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡ್ಬೇಕು ಸರ್. ಯಾವ ಬೆಳೆ ಬೆಳೀತಾನೆ ಅಂದ್ರು ರೈತನಿಗೆ ನರೇಗಾನ ಅಲ್ಲಿಗೆ ಅವ್ರಿಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ ನರೇಗಾ ಕೂಲಿನ ಜಾಸ್ತಿ ಮಾಡಿದ್ರೆ ರೈತನಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಸರ್. ಯಾಕೆಂತ ಅಂದ್ರೆ ಕೃಷಿಯನ್ನ ಬಿಟ್ಟು ಹೋಗ್ತಾ ಇರೋವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೃಷಿ ಬೇಡ ಅನ್ನುವವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೀಗೆ ಏನ್ ಬೆಳೀತಾರೋ ಅದನ್ನ ಸರ್ಕಾರದ ಮಟ್ಟದಲ್ಲಿ ಖರೀದಿಯನ್ನ ಮಾಡ್ತಕ್ಕಂಥದ್ದು, ಸರ್ಕಾರದ ಕೂಲಿಗಾಗಿ ಕಾಳು ಅನ್ನುವಂಥದ್ದು ಏನಿದೆಯೋ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಏನಿದೆಯೋ ಇದನ್ನ ಕೃಷಿಗೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಕೃಷಿಗೆ ಪೂರಕವಾಗಿ ಮಾಡಿಬಿಟ್ರೆ 90% ಅದಕ್ಕೆ ಮಾಡಿಬಿಟ್ಟು ಇನ್ನೊಂದು ಬೇಡ 75% ಮಾಡಲಿ, 75% ಮಾಡಿ 25% ಡೆವಲಪ್ಮೆಂಟ್ ಹಾಕೊಂಡ್ರೆ ನಿಜವಾಗಿ ಹೇಳ್ಬೇಕು ಅಂದ್ರೆ ರೈತರನ್ನ ಎಲ್ಲವನಿಗೂ ಚಾಲೆಂಜ್ ಮಾಡಬಲ್ಲ. ಏನಾಗ್ತಾ ಇದೆ ಅಂತಂದ್ರೆ ಕೂಲಿ ಆಳಿನ ಪ್ರಾಬ್ಲಮ್ನೂ ಇದೆ, ಜೊತೆಗೆ ನೀವು ಸಬ್ಸಿಡಿ ಇದರಲ್ಲಿ ಅವರಿಗೆ ಟ್ರ್ಯಾಕ್ಟರ್ ಕೊಡೋದ್ರೆ ಯಾರು ಸಣ್ಣ ರೈತರಿಗೆ ಅಂತಲ್ಲ, ಎಲ್ಲ ರೈತರಿಗೂ ಕೊಡೋದು ಆಗ್ಬೇಕು ಸರ್. ಸಣ್ಣ ರೈತರಿಗೂ ಆಗ್ಬೇಕು, ದೊಡ್ಡ ರೈತರಿಗೂ ಆಗ್ಬೇಕು. ಆಮೇಲೆ ಸರ್ಕಾರದ ಯೋಜನೆಗಳಿಗೆ ನಿಜವಾಗಿಯೂ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಕಟ್ಟ ಕಡಿಯೋನು ಸಹ ತಲುಪ ಸ್ಥಿತಿಗೆ ಬರಬೇಕು ಸರ್. ಇತ್ತೀಚಿಗೆ ಪರವಾಗಿಲ್ಲ, ಜನರಲ್ಲೂ ಪ್ರಜ್ಞಾವಂತರಾಗಿದ್ದಾರೆ ಅವರು, ಜನರನ್ನು ಎಲ್ಲ ಇಲಾಖೆಯಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ತಗೊಳೋದ್ರಲ್ಲಿ ಅದರಲ್ಲೂ ಹೇಳ್ಬೇಕು ಅಂತ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ಏನು ಈ ಸರ್ಕಾರದ ಯೋಜನೆಗಳನ್ನ ತಗೊಳೋದ್ರಲ್ಲಿ ಯಾವ ಯೋಜನೆನೂ ಬಿಡಲ್ಲ, ತಗೊಳ್ಳೋ ಬುದ್ಧಿವಂತಿಕೆ ಕಲ್ತ್ಕೊಂಡ್ಬಿಟ್ಟವ್ರೆ. ಆಮೇಲೆ ಎಲ್ಲಾ ತರದ ಇಂಟೆಲಿಜೆನ್ಸಿನೂ ಇದೆ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಏನಪ್ಪ ಅಂತಂತಂದ್ರೆ ನಾನು ಹೇಳಿದ ಸಣ್ಣ ರೈತನಿಗೊಂತಾರೆ ದೊಡ್ಡ ರೈತನಿಗೊಂತಾರೆ ಅಂತ ಮಾಡಬಾರ್ದು ಸರ್, ತಾರತಮ್ಯ ಆಗಬಾರ್ದು. ಅಡಿಕೆ 8 ಎಕರೆನಲ್ಲಿ ಹಾಕೊಂಡಿದ್ರಿ ಸರ್? ನಮ್ದು ಈಗ ಒಂದು 6-7 ಎಕರೆಲ್ಲಿ ಇದೆ ಸರ್, ಇನ್ನೂ ಒಂದು 3-4 ಎಕರೆ ಮಾಡೋಣ ಅಂತ ಇದ್ದೀನಿ ಸರ್. ಈಗ 6-7 ಎಕರೆಲ್ಲಿ ಏನಿದೆಯೋ ಅದಷ್ಟು ಫಸಲು ಬರ್ತಾ ಇದೆ ಅಲ್ವಾ? ಇಲ್ಲ, ಈಗೆಲ್ಲ ಬರ್ತಾ ಇದೆ ಸರ್, ಒಂದು 75% ಬಂದಿದೆ ಸರ್, ಇನ್ನೂ ಒಂದು 25% ಐತಿ. ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಿ? ಅಡಿಕೆಗೆ ಎಲ್ಲ ಉಕ್ಕೆ ಹೊಡಿಸ್ತೀವಿ ಸರ್, ಉಕ್ಕೆ ಹೊಡಿಸಿ ಎಲ್ಲಕ್ಕೂ ಡ್ರಿಪ್ ಮಾಡಿದ್ದೀವಿ, ಡ್ರಿಪ್ ಮಾಡಿಬಿಟ್ಟು ಎಲ್ಲಕ್ಕೂ ನೀರು ಹೋಗಂಗೆ ಮಾಡಿದ್ದೀವಿ. ಮತ್ತೆ ಏನಪ್ಪಾ ಅಂತಂತಂದ್ರೆ ಕುರಿ ಗೊಬ್ಬರ ಮತ್ತು ಮೆನ್ಯೂರು ಎರಡನ್ನು ಹಾಕ್ತೀವಿ ಸರ್, ಮತ್ತೆ ಈ ದನಿನ ಗೊಬ್ಬರನು ಹಾಕ್ತೀವಿ ಸರ್, ಮೂರನ್ನು ಹಾಕ್ತೀವಿ. ಕುರಿ ಗೊಬ್ಬರನ ಕೊಂಡ್ಕೊಂಬತ್ತೀವಿ, ನಮ್ದೇನಿಲ್ಲ, ಕುರಿ ಇಲ್ಲ. ಅಡಕೆ ಇಳುವರಿ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು ಅಂತಾರೆ? ಕುರಿ ಗೊಬ್ಬರ ಮೇಜರ್ ಆಗಿ ಹಾಕ್ಬೇಕು ಸರ್ ಎಲ್ಲಕ್ಕಿನ್ನ. ಆಮೇಲೆ ಕೆಲವು ವಿಟಮಿನ್ ಕೊರತೆ ಇದೆ, ಬೋರಾನು ಇದೆಲ್ಲ ಕಾಯಿ ಹೊಡಿಯೋದು ಇದೆಲ್ಲ ಬರುತ್ತೆ, ಅದಕ್ಕೆ ಏನೇನ್ ಹಾಕ್ಬೇಕು ಅನ್ನೋ ಸ್ವಲ್ಪ ಇನ್ನೂ ರೈತರಿಗೆ ಆ ಜ್ಞಾನ ಬಂದಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೊಡಬೇಕು ಸರ್, ಹಾರ್ಟಿಕಲ್ಚರ್ನವರು. ಅದು ಜನರಿಗೆ ಕೊಟ್ಟು ಏನ್ ಕೊಡ್ಬೇಕು, ಏನು ಡಿಫಿಷಿಯನ್ಸಿ ಇದೆ ಅದು ಮಾಡಿಕೊಡ್ಬೇಕು. ಅದಾಗ್ತಾ ಇಲ್ಲ ಇನ್ನು ಜನರಿಗೆ, ಅದಾಗ್ಬೇಕು ಸರ್. ಅಡಿಕೆ ಎಲ್ಲ ನೀವೇ ಮಾಡ್ತೀರಾ, ಹೇಗೆ ಅದ್ರದ್ದು ಪ್ರೊಸೆಸಿಂಗ್ ಎಲ್ಲ? ನಮ್ದು ಅದೇ ಅಡಿಕೆನೇ ಸರ್. ಸ್ವಂತ ಮೊದಲಿಂದಲೂ ಮಾಡ್ತೀರಾ ಅಥವಾ ಹೆಂಗೆ? ಇಲ್ಲ ಸರ್, ಒಂದು ಎರಡ್ ಮೂರು ವರ್ಷ ಕೊಟ್ವಿ ಸರ್, ಆಗಿರ್ಲಿಲ್ಲ, ಅದಕ್ಕೆ ಸ್ವಂತ ಮಾಡಕ್ ಶುರು ಮಾಡಿದ್ವಿ ಸರ್. ಸ್ವಂತ ಮಾಡ್ಲಿಕ್ಕೆ ಎಲ್ಲ ಅನುಕೂಲಗಳು ಇದಾವೆ. ಈಗ ಬಹಳ ಮುಖ್ಯವಾಗಿ ನಮಗೆ ಕೃಷಿ ಕಾರ್ಮಿಕರು ಬೇಕು, ಅದರ ಲಭ್ಯತೆ ಇದೆಯಾ? ಲಭ್ಯತೆ ಇಲ್ಲ ಸರ್, ಆದ್ರೂ ನಮ್ಗೆ ನಮ್ಮ ಒಡನಾಟ, ನಾವು ಅವ್ರ ಕಷ್ಟ ಸುಖಕ್ಕೆ ಅದಕ್ಕೆ ಇದಕ್ಕೆ ನಾವು ಸ್ಪಂದಿಸೋದ್ರಿಂದ ನಮಗೆ ಸ್ವಲ್ಪ ಪರವಾಗಿಲ್ಲ. ಕಂಪೇರ್ ಟು ಅದರ್ಸ್ ಆದ್ಯತೆ ಮೇಲೆ ಮಾಡಿಕೊಡ್ತಾರೆ ಸರ್. ಅಡಿಕೆ ಕೆಲಸ ಎಷ್ಟು ತಿಂಗಳು ಹಿಡಿಯುತ್ತೆ ಸರ್? ಅದ್ ಕರೆಕ್ಟ್ ಮಾಡಿದ್ರೆ ಒಂದೂವರೆ ತಿಂಗಳು, ಎರಡು ತಿಂಗಳಲ್ಲಿ ಕ್ಲೋಸ್ ಸರ್ ಅಡಿಕೆ. ಎರಡು ತಿಂಗಳಿಗೆ ಏನು ಇರಲ್ಲ ಸರ್. ಅಡಿಕೆ ಈ ತೆಂಗಿಗಿನ್ನ ಈಸಿ, ತೆಂಗನ್ನ ಮುಟ್ಬೇಕು ಎಷ್ಟೋ ಸರಿ ಅಂತ ಹೇಳಿದ್ನಲ್ಲ ನಾನು, ಕೊಬ್ಬರಿಗೆ ಹಾಕಿ ಮತ್ ತೆಗೆದು ಮತ್ ತುಲ್ದು ಮತ್ ಮಟ್ಟೆ. ನೀವು ಮಟ್ಟೆ ಕೇಳರಿಲ್ಲ, ನಿಮಗೆ ಗೊತ್ತಿಲ್ಲ ಸರ್. ಈಗ ನನ್ನ 70,000 ಕೊಬ್ಬರಿ ಸುರಿದಿದ್ದೀನಿ, ಮಟ್ಟೆ ಬೀದಿಲಿ ಹಾಕಿ ಕುದ್ಕೋಬೇಕು. ನಾವೇ ಎಲ್ಲರಿಗೆ ಹಿಂಸೆ ಮಾಡಿ ಟ್ರ್ಯಾಕ್ಟರ್ಲ್ಲಿ ಏರ್ಕೊಟ್ಟಿದ್ದೀವಿ. ಈಗ ಎಲ್ಲರ ಮನೆಯಲ್ಲೂ ಗ್ಯಾಸ್ ಐತೆ, ಯಾರನ್ನು ನೀವು ಸೌದೆ ಉಪಯೋಗಿಸಾರೆ ಕಡಿಮೆ, ಅದನ್ನು ತಗೊಂಡೋಗಿಂದ್ರು ನಮ್ಮ ಮನೆ ಹತ್ರ ತಂದಾಕಿ ಒಂದು ಕಾಲ. ಅದಕ್ಕೆ ನೋಡ್ರಿ, ಒಂದ್ ಸಾವಿರ ರೂಪಾಯಿ ತನಕ ರೇಟ್ ಬಂದಿತ್ತು. ಹೋದ ಈ 2 ವರ್ಷದಿಂದ ಕೇಳರೇ ಇರಲ್ಲ ಮಟ್ಟೆ. ಈ ಅಡಿಕೆ ಸಂಸ್ಕರಣೆ ನಾವೇ ಮಾಡೋದ್ರಿಂದ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿದ್ರಿ, ಎಷ್ಟ್ರ ಮಟ್ಟಿಗೆ ಲಾಭ ಆಗುತ್ತೆ ಸರ್? ಮಿನಿಮಮ್ ಅಂತಂದ್ರೆ ಒಂದ್ 40% ನಮ್ಗೆ ಎಕ್ಸ್ಟ್ರಾ ಲಾಭ ಸಿಗುತ್ತೆ. 40% ಕೆಲವ್ರಿಗೆ ಗೊತ್ತೇ ಆಗಲ್ಲ ಸರ್, ಇನ್ನೂ ಅನುಭವಿಸಲ್ದು. ಆ ಕಡೆ ಈಗೇನು ಇವ್ರು ಹೇಳಿದ್ರಲ್ಲ, ನಮ್ಮ ಇವ್ರು ಲೆಕ್ಚರರ್ ಸಾಹೇಬ್ರು, ಆ ಕಡೆ ತರೀಕೆರೆ ಅಂತಂದ್ರೆ ಅವ್ರು ಮೊದಲಿಂದ ಅಡಿಕೆ ಕೃಷಿನೇ ಮೇಜರ್ ಅವರು. ಎಲ್ಲಿ ಬೀರೂರು, ಕಡೂರು ಮತ್ತೆ ಅಜ್ಜಂಪುರ ಇವೆಲ್ಲ, ಅಲ್ಲಿ ಅವ್ರಿಗೆ ಗೊತ್ತು ಇಷ್ಟೇ ಬಿಟ್ಟೈತೆ, ಇದಿಷ್ಟಕ್ಕೆ ಹೋಗುತ್ತೆ ಅಂತ ಅವ್ರು ಸ್ವಲ್ಪ ಅನುಭವ ಇದೆ ಸರ್. ಈ ಭಾಗದಲ್ಲಿ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್. ಅದೆಲ್ಲ ಒಂಥರ ನಮಗೆ ಅದು ಕೊರತೆ, ನಮಗೂ ಗೊತ್ತಾಗಲ್ಲ, ನಮ್ಗೆ ಆ ಎಣಿಸಿ ಮಾಡೋ ಅಂತ ಪೇಷನ್ಸ್ ಇಲ್ಲ. ಅದರಿಂದ ಸ್ವಂತ ಮಾಡೋದು. ಇವತ್ತೇನೆಲ್ಲ ಮಿಷಿನರಿ ಬಂದವೆ ಸರ್, ಈಗೇನೆಲ್ಲ ಅವರೇ ಹಾಕ್ಕೊಡ್ತಾರೆ. ಈಗ ಅದು ಏನು ಬೇಸದು ಬಂದ್ಬಿಟ್ಟೈತೆ, ಎಲ್ಲದು ಬಂದೈತೆ. ಹೆಂಗ್ ತಗೊಂಡೆ ಸುರಿದ್ರೆ ಅದೇ ಒಣಗಿಸಿ ಆಚೆ ಕಡೆ ಕೊಡುತ್ತೆ. ಆ ಟೆಕ್ನಾಲಜಿ ಬಂದ್ಬಿಟ್ಟೈತೆ ಅಲ್ಲೇ. ಈಗೆಲ್ಲ ದೊಡ್ಡ ದೊಡ್ಡ ರೈತರೆಲ್ಲ ಅವರೇ ಸ್ವಂತ ಮಾಡ್ಕೊಂಡ್ರೆ. ಎಲ್ಲಿ ಬೀರೂರು, ತರೀಕೆರೆಯಲ್ಲಿ, ಮತ್ತೆ ಗುಬ್ಬಿ ಸರ್, ಗುಬ್ಬಿನಲ್ಲ ಎಷ್ಟು 1,000 ಕ್ವಿಂಟಾಲ್, 1.5 ಸಾವಿರ ಕ್ವಿಂಟಾಲ್ ಬೆಳೆಯೋರು ಅಂತ ರೈತರು ಇದಾರೆ. ಇವತ್ತು ರೈತರಲ್ಲಿ ಎಲ್ಲ ಏನ್ ಕಡಿಮೆ ಇದಾರೆ ಅಂತ ತಿಳ್ಕೊಬೇಡಿ. ಅಡಿಕೆರಂತೂ ಬೇಜಾನ್, ಕೆಲವು 1,000 ಕ್ವಿಂಟಾಲ್ ಅಂದ್ರೆ ಇವತ್ತಿನ ರೇಟಲ್ಲಿ ಮಿನಿಮಮ್ ಅಂದ್ರೆ 50,000 ಐತೆ ಸರ್. ದುಡ್ಡೆಷ್ಟು ಸರ್? 5 ಕೋಟಿ ಇವತ್ತೇನಾದ್ರು 1,000 ಕ್ವಿಂಟಾಲ್ ಬೆಳೆದ್ರಿ ಸರ್. 1,000 ಕ್ವಿಂಟಾಲ್ ಬೆಳೆಯೋದೇನು ದೊಡ್ಡದಲ್ಲ, ನಿಜವಾಗಿ ಹೇಳ್ಬೇಕು ನಮ್ಮಂತ ದೊಡ್ಡ ರೈತರು ಬೆಳಿಬಹುದು ಸರ್. ಅಡಿಕೆ ಸಂಸ್ಕರಣೆ ಮಾಡ್ಲಿಕ್ಕೆ ಯಂತ್ರಗಳನ್ನ ನೀವು ಬಳಕೆ ಮಾಡ್ತಾ ಇದೀರಾ? ಹೌದು ಸರ್, ಬೇರೆಯವ್ರು ತಂದಿದ್ದಾರೆ, ಅವ್ರು ತಗೋಗ್ತೀವಿ, ಹಾಕ್ಸ್ಕೊಂಬತ್ತೀವಿ. ಸಣ್ಣ ಪುಟ್ಟ ಸಿಪ್ಪೆ ಇರುತ್ತಲ್ಲ ಸರ್, ಅಲ್ಲೇ ಲೇಬರ್ ಬರ್ತಾರೆ, ಅವ್ರಿಗೆ ಕೆಜಿ ಲೆಕ್ಕ ಕೊಟ್ಬಿಡ್ತೀವಿ, ಮಾಡಿ ಕೊಟ್ಬಿಡ್ತಾರೆ ಸರ್. ಅದನ್ನ ತಗೊಂಬಂದು ಮನೆಯಲ್ಲಿ ಬೇಯಿಸ್ಬಿಟ್ಟು ಒಣಗಿಸ್ತೀವಿ. ಬೇಯಿಸ್ಲಿಕ್ಕೆ ಅದಕ್ಕೆಲ್ಲ ಹೆಚ್ಚು ಜನ ಬೇಕಾಗ್ತಾರೆ? ಬೇಸಕ್ಕೇನು ಹೆಚ್ಚಿಗೆ ಬೇಕಾಗಲ್ಲ, ಒಂದ್ 2 ಆಳ ಆದ್ರೂ ಸಾಕು ಸರ್. ಲಾರ್ಜ್ ಸ್ಕೇಲ್ ಅಲ್ಲಿ 100 ಕ್ವಿಂಟಾಲ್, 150 ಕ್ವಿಂಟಾಲ್ ಬೆಳೆಯರಿಗೆ ದಿನ ಬೇಕಾಗುತ್ತೆ. ಅಡಿಕೆ ಸಂಸ್ಕರಣೆ ನಾವೇ ಮಾಡೋದ್ರಿಂದ 40% ಲಾಭ ಇದೆ ಅಂತ ಹೇಳಿದ್ರಿ. ಮಿನಿಮಮ್ ಅಂದ್ರೆ ಓನ್ಲಿ 30% ಅಂತೂ ಲಾಭ ಜಾಸ್ತಿ ಸ್ವಂತ ಮಾಡೋದ್ರಿಂದ. ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಟ್ರೆ ನಾವು ಕನಿಷ್ಠ ಅಂದ್ರೂ ಇನ್ನೊಂದು 30,000 ರೂಪಾಯಿ ನಾವು 30,000 ಸಿಗುತ್ತೆ. ಖರ್ಚು ಎಷ್ಟಾಗ್ಬೋದು? 10,000 ತೆಗೆದು ಬಿಡಿ ಅಂದ್ರೆ ಖರ್ಚು ಕಳೆದೇ ಒಂದು 30% ಉಳಿಯುತ್ತೆ ಅಂತ ಹೇಳ್ತಾರೆ. ಖರ್ಚು ಕಳೆದೇ 30% ಉಳಿಯುತ್ತೆ ಸರ್. ಆದ್ರೂ ತುಂಬಾ ಜನ ಯಾಕೆ ಈ ಕೇಣಿ ಕೊಡೋದು, ಹಸಿರುಮಾಣಿ ಕೊಡೋದು ಈ ತರದ್ ಮಾಡ್ತಾರಲ್ಲ, ಯಾಕೆ ಅಂತೀರಿ? ನೋಡಿ ಸರ್, ಈ ಕಡೆ ಭಾಗದಲ್ಲಿ ಈ ಕೆಡವರ್ ಕಡಿಮೆ ಇದಾರೆ, ಕುಯ್ಯರು. ಅದನ್ನ ಅದವಾಗಿ ಗೊತ್ತಿರೋರೇ ಕುಯ್ಬೇಕು, ಗೊತ್ತಿಲ್ದನ್ ಕುಯ್ಯಕ್ ಆಗಲ್ಲ. ಯಾರ ಬೇಕೋ ಅವ್ರು ಬಂದು ತೆಂಗಿಕಾಯಿ ನಂಗಲ್ಲ, ಅದು ಅಟ್ಲೀಸ್ಟ್ ಒಂದ್ ಕೆಡವಿ ನೋಡಿ ಯಾರು ಕೆಡಬಹುದು, ಇದು ಹಂಗಾಗಲ್ಲ, ಇದನ್ನು ಹಂಗೆ ಕೆಡವೋದು. ಒಂದ್ ಕೆಡವಿ ನೋಡಿ ಅದ್ರಲ್ಲಿ ಆ ಸಿಪ್ಪೆ ತೆಗೆದು ಹಿಂಗ್ ಜಿಂಗಿಟ್ ನೋಡಿ ತೆಗಿದೆ ಕುಯ್ತಾರೆ ಸರ್. ಆ ಅನುಭವ ಬೇಕು, ಅದು ಇದು ಕರೆಕ್ಟ್ ಆಗಿ ಅದುವಾಗಿ ಐತೆ, ಇದು ಇದು ಕುಯ್ಬೇಕು ಅನ್ನೋ ಅನುಭವ ಸ್ವಲ್ಪ ಇರೋರು ಕಡಿಮೆ ಇದಾರೆ ಸರ್. ಆತರ ಸ್ಕಿಲ್ಡ್ ಲೇಬರ್ ಇಲ್ಲ, ಈಗ ಈ ವಯಸ್ಸಿನಲ್ಲಿ ಇದೆಲ್ಲದನ್ನು ನೀವೇ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನನ್ನ ತಮ್ಮ ಎಲ್ಲರೂ, ನನ್ನ ತಮ್ಮ ನೋಡ್ತಾನೆ, ಇನ್ನು ಎದ್ದು ಬಿದ್ದು ಸಣ್ಣ ಪುಡಿ ಇನ್ನು ಮೇಲೆ ಉಸ್ತುವಾರಿ ನನ್ನ ಚಿಕ್ಕ ಮಗ ನೋಡ್ಕೊತಾನೆ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದ. ಮನೆಯಲ್ಲೆಲ್ಲ ಹೆಂಗಸರು ನಮ್ಮ ಮನೆಯವರು ನಮ್ಮ ನಾದಿ ತುಂಬ ಕೆಲಸ ಮಾಡ್ತಾರೆ ಸರ್, ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ. ನಮಗಿನ್ನ ಮೇಜರ್ ಅವ್ರದೇ, ಇವತ್ತಾವ್ ಈ ಮಟ್ಟಕ್ಕೆ ಬರೋಕ್ಕೂ ಅವರೇ ಕಾರಣ. ಅಡಿಕೆ ಮಾರಾಟ ಎಲ್ಲಿ ಮಾಡ್ತೀರಿ? ಅಡಿಕೆ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಸರ್. ಇವನ್ ಎಲ್ಲಿಗೆ ಮಾರ್ಕೆಟ್ ಹೋಗ್ಬೇಕು ಅಂತ ಏನಿಲ್ಲ, ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಜೀಪ್ ತಗೊಂಬತ್ತಾನೆ, ಅವನ್ ಗೂಡ್ಸ್ತಾ, ವ್ಯಾನ್ ಇರುತ್ತೆ, ವ್ಯಾನ್ ತುಂಬಿಕೊಳ್ತಾನೆ, ದುಡ್ಡು ಕೊಡ್ತಾನೆ, ತಗೊಂಡೋಗ್ತಾನೆ. ಬೇಕು ಅಂದ್ರೆ ಒಂದ್ 5 ಲಕ್ಷ ದುಡ್ಡು ಬೇಕು ಅಂದ್ರು ಕೊಡ್ತಾನೆ, ಕೊಡ್ತಾರೆ, ಕೊಡ್ತಾನೆ. ಆ ತರ ನಡ್ಕೊಂಡ್ ಅವ್ರಿಗೆ, ಹಂಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಿಮ್ದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ, ಮೊದ್ಲಿಂದಲೂ ಕೂಡ ಅದನ್ನೇ ರೂಢಿಸ್ಕೊಂಡ್ ಬಂದ್ರೆ? ಮೊದ್ಲಿಂದಲೂ ನಾವೇನು ಅಣ್ಣ ತಮ್ಮ ಒಂದ್ ದಿವಸ ಎದುರು ಬದ ಜಗಳ ಆಡಿಲ್ಲ. ಸ್ವಲ್ಪ ಕಷ್ಟ ಅಂತ ಅಂತಾರೆ ಇತ್ತೀಚಿನ ಕಾಲದಲ್ಲಿ ಒಟ್ಟಿಗೆ ಇರೋದು ಕಷ್ಟ ಅಂತ ಹೇಳಿ ಅಂತಾರೆ, ನೀವು ಹೆಂಗೆ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ರಿ? ನಂದೇನಿಲ್ಲ, ಅಲ್ಲ ಅವ್ರಿಗೆ ಸಹ ನಾ ಸುಮ್ನೆ ಉಸ್ತುವಾರಿ ನೋಡ್ತೀನಿ ಅಷ್ಟೇ. ಬೆಳಿಗ್ಗೆ ತೋಟ ನೋಡೋದ್ ಬಿಟ್ರೆ ಏನ್ ಕೆಲಸ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಅಂತೆಲ್ಲ ನೋಡಲ್ಲ. ನಾನು ನನ್ನ ತಮ್ಮನಲ್ಲಿ ನೋಡ್ಕೋತಾನೆ, ನಾವು ಉಸ್ತುವಾರಿ ಏನಾರು ಬೇಕು, ಆಳ್ ಬೇಕು, ಲೇಬರ್ ಬೇಕು, ಇನ್ನೊಂದು ಬೇಕು, ಅದನ್ನೆಲ್ಲನೂ ಬೇಕಾದ್ರೆ ನಾನು ಬೇಕಾದ್ರೆ ಒಂದ್ ರೌಂಡ್ ಹೋದ್ರೆ ಒಂದು 20 ಜನ ಕರ್ಕೊಂಡ್ ಬರ್ಲಿ, ಒಂದ್ ರೌಂಡ್ ಹಿಂಗ್ ಹೋದ್ರೆ ಬೇಕಾದ್ರೆ 20 ಜನ ಕರ್ಕೊಂಡ್ಬಂದು ಹಂಗ ಹಂಗಂಗೆ ಕೆಲಸ ಮಾಡ್ಸಿವಿ ಒಂದ್ ಕಾಲದಲ್ಲಿ. ನಾನು ನನ್ನ ಬುರಿ ಅದೇ, ಇದ್ರಲ್ಲಿ ಎಲ್ಲರೂ ಬಂದ್ಬೇಕಾದ್ರೆ ಅಡಿಕೆ ಬಡಿಬೇಕು ಅಂತಂದ್ರೆ ನಾನು ಊರೊಳಗೆ ಹೋಗಿ ಎಲ್ಲರೂ ಕರಿಯಕ್ಕೆ ಹೋಗುವಂತ ಕಾಲ ತಕ್ಕಲ್ವೇ ಕೂಲಿ ಕೊಡ್ತಿರಲ್ಲ ಸರ್. ನಾನು ಹೇಳಿ ಬಂದ್ಬಿಟ್ರೆ ಸಾಕು, ಒಂದ್ 20 ಜನ ಬಂದ್ಬಿಟ್ಟು ಎಲ್ಲ ಬಡ್ದಾಕ್ ಹೋಗ್ಬಿಡೋರು ಅಡಿಕೆ ಗೊನೆನ. ಈ ಅತ್ತಗೆ ನಾನು ಅದನ್ನ ಕರಿಯೋದ್ ಬಿಟ್ಟೆ, ಈಗ ನಾನು ಇಲ್ಲೇ ಅತ್ತಗೆ ಕೂಲಿ ಕೊಟ್ಟು ಹೆಂಗಸರು ಕೈಯಲ್ಲಿ ಬಡಿಸ್ಕತ್ತಾರೆ. ದನ ಕರುಗಳು ಎಷ್ಟು ಸಾಕಂಡಿದಿರಿ? ದನ ಒಂದ್ 4-5 ಎಮ್ಮೆ ಇದೆ ಸರ್, ಒಂದೇ ಒಂದು ಹಸು ಇದೆ. ಮನೆ ಖರಾಬ್ ಆಗುತ್ತೆ ಅಷ್ಟೇ ಸರ್, ನಾವು ಸೀಮೆ ಹಸಿನ ಹಾಲು ಉಪಯೋಗಿಸಲ್ಲ. ಒಂದೇ ಒಂದು ಸಿಂಧಿ ಹಸು ಇದೆ, ಎಮ್ಮೆಗಳೆಲ್ಲ ನಾಟಿ ಮತ್ತೆ ಹೈಬ್ರಿಡು ಇದೆ. ಅದ್ರಲ್ಲಿ ಅದೇ ಈ ಕ್ರಾಸ್ ಹುಟ್ಟುತ್ತವಲ್ಲ ಸರ್. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಏನಾದ್ರು ಮಾಡಬೇಕು ಅನ್ನೋ ಆಲೋಚನೆ ಇದೆಯಾ? ಅದೇ ಇನ್ನೊಂದ 5-6 ಎಕರೆ ಇನ್ನೂ ಜಮೀನು ಇದೆ ಸರ್ ಮಾಡೋವಂಥದ್ದು, ಅದಕ್ಕೆಲ್ಲ ಪೂರ್ತಿ ಅಡಿಕೆ ಮಾಡಿಬಿಡೋಣ, ತೆಂಗು ಮಾಡೋದು ಬೇಡ ಅಂತ ಮಾಡಿದೀವಿ ಸರ್. ಕಡಿಮೆ ಆದರೂ ರೇಟು ಅದೆಲ್ಲ ಎಷ್ಟು ಬರುತ್ತೆ ಅಷ್ಟು ಬರಲಿ, ನಮಗೆ 25,000 ಬರಲಿ, ಏನು ಮಾಡೋಕ್ಕಾಗುತ್ತೆ? ಜಾಸ್ತಿ ಇತ್ತು ಅಂತಂದ್ರೆ ಅದು ಕಾಣೋದಿಲ್ಲ, ಮುಚ್ಚೋಗುತ್ತೆ. ಇನ್ನು ಅದರ್ ಸೋರ್ಸಸ್ ಮಕ್ಕಳು ಎಲ್ಲ ದುಡಿತಾರೆ, ಎಲ್ಲ ಕಾಂಟ್ರಾಕ್ಟರ್ ಇದ್ದಾರೆ, ಅದನ್ನು ಅವರು ತಗೊಂಬಂದು ಎಲ್ಲದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಏನ್ ಅಡಿಕೆ ಸುಲಭದ ಬೆಳೆ ಅಂತ ಹೇಳಿ ಮಾಡ್ಬೇಕು ಅಂತ ಹೆಂಗೆ? ನೀರಿಲ್ಲ ಅಂತಂದ್ರೆ ಅಡಿಕೆ ಇಲ್ಲ ಸರ್. ನೀರು ಅಂತಂತಂದ್ರೆ ಈಗೇನ್ ನಮಗೆ ತೊಂದರೆ ಇಲ್ಲ ಸರ್. ನಮ್ಮೂರಿನ ಎಸ್ ಎಲ್ ಭೈರಪ್ಪನವರು ಪ್ರಸಿದ್ಧ ಸಾಹಿತಿಗಳು, ನಮ್ಮೂರಿಗೆ ಒಂದು ಹೆಚ್ಚು ಕಮ್ಮಿ ಒಂದು 32 ಕೋಟಿ ದುಡ್ಡನ್ನು ಕೊಡಿಸಿದ್ದಾರೆ. 3 ಕೆರೆಗೆ ನೀರನ್ನ 27 ಕೋಟಿ ಕೊಡಿಸಿದ್ದಾರೆ ಸರ್. ಒಂದೇ ವರ್ಷಕ್ಕೆ ಕೆಲಸ ಮುಗಿದು ನೀರು ಬಿಟ್ಟಿದ್ದಾರೆ. ಇದ್ ರೆಕಾರ್ಡ್ ನಾನು ಹೇಳ್ಬೇಕು ಅಂದ್ರೆ ಬೇರೆವೆಲ್ಲ ಅಷ್ಟು ಬೇಗ ಮುಗ್ದಿಲ್ಲ ಯಾವ, ನಮ್ಮದು ಒಂದೇ ವರ್ಷಕ್ಕೆ ಕೆಲಸ ಮಾಡಿ ನೀರು ಬಿಟ್ಟವ್ರೆ ಸರ್. ಕೆಲಸ ಮುಗಿದೋಗಿ ನೀರು ಬರ್ತಾ ಇದೆ ಆಲ್ರೆಡಿ. ಇನ್ನ ನಮಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವನ್ನ ಇಡೀ ಸುತ್ತ ಒಂದು 25-30 ಹಳ್ಳಿರು ಅವ್ರನ್ನ ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು. ಈ ಭಾಗದ ಜನ 1,000 ಅಡಿ ಹೋಗ್ತಾ ಇತ್ತು ಇಲ್ಲಿ ಇಲ್ಲೇ ಅಂತ. ನಮ್ದೇ 1,000 ಅಡಿ ಅವೇ ಬೋರ್ವೆಲ್, ನನ್ನ 15 ಬೋರವೇ. ಅದರಿಂದ ಈಗೇನು ಎಲ್ಲ ಮೇಲೆ ಅವೆ ಎಲ್ಲ ಪೈಪ್ ಎಲ್ಲ ತೆಗೆದಿಟ್ಟಿದ್ದೀವಿ, ಇನ್ನ ನಮಗೆ ನೀರಿನ ಕೊರತೆನೆ ಬರಲ್ಲ. ಅಕಸ್ಮಾತ್ ಒಂದ್ ವರ್ಷ ನೀರ್ ಪ್ರಾಜೆಕ್ಟ್ ಬುರದಲ್ಲಿ ತುಂಬದ ಹೋದ್ರು ನಮಗೆ ಕೆಳಗಡೆ ಅಂತರ್ಜಲ ಏನು ಅಷ್ಟು ಬೇಗ ಕುಗ್ಗಲ್ಲ ಸರ್. ಅದರಿಂದ ನಮಗೆ ಈ ಭಾಗದ ಜನಕ್ಕೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಎಸ್ ಎಲ್ ಭೈರಪ್ಪನವ್ರು ದೊಡ್ಡ ಭಗೀರಥ. ರಾಗಿ ವರ್ಷಕ್ಕಾಗುವಷ್ಟು ನೀವೇ ಬೆಳ್ಕೊಳ್ತೀರಿ ಸರ್? ಮೇಜರ್ ಮಾಡಿವು ಹಿಂದೆ, ಆಗೆಲ್ಲ ತೆಂಗು ಕಡಿಮೆ ಇತ್ತು ನಮ್ದು. ಮೇಜರ್ ಭತ್ತ ರಾಗಿ ಎರಡು ಸರಿ, ತೆಂಗು ಇರಲೇ ಇಲ್ಲ ನಮ್ದು. 99% ರಾಗಿ ಭತ್ತ ಮಾಡಿವು, 1-2%, 3% ತೆಂಗಿತ್ತು ಸರ್, ಅಡಿಕೆ ಇರಲೇ ಇಲ್ಲ ನಮ್ಮ ಅಪ್ಪನ ಕಾಲದಲ್ಲಿ. ಈಗ ರಾಗಿ ಹೆಚ್ಚಾಗುತ್ತಾ ಮಾರಾಟ ಮಾಡ್ತಾರೆ ಹೆಂಗೆ? ಇಲ್ಲ ಸರ್, ಈ ವರ್ಷ ನಮ್ಗೆ ಆಗೋಷ್ಟು ಆಗೈತೆ ಸರ್. ಇತ್ತೀಚೆಗೆ ನಿಮಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಹೆಚ್ಎನ್ ಪ್ರಶಸ್ತಿಯನ್ನ ನೀಡಿದೆ, ಏನನ್ನಿಸ್ತು ಈ ಸಂದರ್ಭದಲ್ಲಿ ತಮಗೆ? ತುಂಬಾ ಸಂತೋಷವಾಯ್ತು ಸರ್, ನನ್ನನ್ನು ಗುರುತಿಸಿದ್ರಲ್ಲ. ಅದರಲ್ಲೂ ಒಬ್ಬ ನಾವೇನು ಹಾಸನ ಎಲ್ಲಿ ನಾವೆಲ್ಲಿ, ನಾವು ಕಟ್ಟೆ ಕಡೆ ಬಾರ್ಡ್ರಲ್ಲಿ ಇರೋರು ತುಮಕೂರು ಜಿಲ್ಲೆ, ನಮ್ಮನ್ನು ಗುರುತಿಸಿ ನಮ್ಮ ಸಂಘಟನೆಯಲ್ಲಿ ಗುರುತಿಸಿ ಅವರು ಅದನ್ನು ಆ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಏನು ವೈಜ್ಞಾನಿಕ ಪರಿಷತ್ ಇದೆಯಲ್ಲ ಅದು ತುಂಬ ಆಭಾರಿಯಾಗಿದ್ದೀನಿ ಸರ್. ಪ್ರಶಸ್ತಿಗಳು ರೈತರಿಗೆ ಎಷ್ಟು ಮುಖ್ಯ ಅಂತೀರಿ? ನಿಜವಾಗಿಯೂ ರೈತನ್ನ ಅದರಲ್ಲಿ ಏನಾಗಿದೆ ಅಂತಂದ್ರೆ ಬಂದನೇ ರೈತ ಬತ್ತಾನೆ, ತೋರಿಸ್ತವನ್ನೇ ತೋರಿಸೋದು ಬೇಡ ಸರ್. ಅದ್ರಲ್ಲಿ ಬೇಕಾದಷ್ಟು ಕಾಣದೇ ಇರುವಂತ ಪ್ರತಿಭೆಗಳಿದ್ದಾರೆ. ನಿಜವಾಗಿ ಹೇಳ್ಬೇಕು ಅಂತಂತಂದ್ರೆ ಅಂತ ಪ್ರತಿಭಾವಂತರನ್ನ ಗುರುತಿಸ್ಬೇಕು ಸರ್. ಗಂಗೆಗೌಡರ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ನನ್ನ ಮೊಬೈಲ್ ಫೋನ್ ಇದೆಯಾ ಸರ್? ಮೊಬೈಲ್ ನಂಬರ್ ಅನ್ನ ಹೇಳ್ತೀರಾ? 761-94-588-23. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 761-94-588-23. ಒಳ್ಳೆದು ಗಂಗೆಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಇತ್ತೀಚೆಗೆ ಏನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ತಮಗೆ ಹೆಚ್ಚಿನ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಿದ್ಯೋ ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ತಾವು ಆಕಾಶವಾಣಿಯವರು, ಹಾಸನದ ಆಕಾಶವಾಣಿಯವರು. ಹಾಸನ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ಇದು. ಗ್ರಾಮಕ್ಕೆ ಬಂದು ನನ್ನನ್ನು ನೀವು ಸಂದರ್ಶನ ಮಾಡಿರೋದಕ್ಕೆ ಹಾಸನ ಆಕಾಶವಾಣಿಗೆ ತುಂಬ ಆಭಾರಿಯಾಗಿದ್ದೀನಿ ಸರ್. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮದ ಕೃಷಿಕ ಗಂಗೇಗೌಡ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಡಾಕ್ಟರ್ ಸುಮಲೇಂದ್ರ ನಾಡಿಗ್. ನಮಗಾಗಿಯೇ ದುಡಿಯುತ್ತಿರುವ ಕ್ರಿಮಿಗಳನ್ನು ಸಾಕುತ್ತಿರುವ ನಮ್ಮ ಕೃಷಿಯ ಪರಿಸರ ಹಾಳು ಮಾಡುತ್ತಿರುವುದೆಂದು ಬರೀ ಕೃತಕ ಗೊಬ್ಬರ ಬರೀ ಕೃತಕ ಗೊಬ್ಬರ ನಾವು ಕುಡಿಯಲೆಂದು ಹರಿವ ನದಿಯು ನಮಗೆ ಕೊಟ್ಟ ವರವ ನಾವೇ ಕೆಡಿಸುತ್ತಿರುವೆವು ಕಾರ್ಖಾನೆಯ ಹಾಳು ಮೂಳು ವಿಷಗಳನ್ನು ಹರಿಯ ಬಿಟ್ಟು ನೀರ ಕೆಡಿಸುತ್ತಿರುವೆವು ನಾವು ಕುಡಿಯಲೆಂದು ಹರಿವ ನದಿಯು ನಮಗೆ ಕೊಟ್ಟ ವರವ ನಾವೇ ಕೆಡಿಸುತ್ತಿರುವೆವು ಕಾರ್ಖಾನೆಯ ಹಾಳು ಮೂಳು ವಿಷಗಳನ್ನು ಹರಿಯ ಬಿಟ್ಟು ನೀರ ಕೆಡಿಸುತ್ತಿರುವೆವು ನೀರ ಕೆಡಿಸುತ್ತಿರುವೆವು ನಮಗಾಗಿಯೇ ದುಡಿಯುತ್ತಿರುವ ಕ್ರಿಮಿಗಳನ್ನು ಸಾಕುತ್ತಿರುವ ನಮ್ಮ ಕೃಷಿಯ ಪರಿಸರ ಹಾಳು ಮಾಡುತ್ತಿರುವುದೆಂದು ಬರೀ ಕೃತಕ ಗೊಬ್ಬರ ಬರೀ ಕೃತಕ ಗೊಬ್ಬರ ನಡೆದಾಡುವ ಹಾರುತ್ತಿರುವ ಈಜುತ್ತಿರುವ ಜೀವಿಗಳನ್ನು ನಾಶಪಡಿಸುತ್ತಿರುವೆವು ಪ್ರಕೃತಿಗೊಂದೇ ರೀತಿಯಲ್ಲಿ ಮಕ್ಕಳು ನಾವೆನ್ನುವುದನ್ನು ಮರೆತು ಕೊಲ್ಲುತ್ತಿರುವೆವು ನಡೆದಾಡುವ ಹಾರುತ್ತಿರುವ ಈಜುತ್ತಿರುವ ಜೀವಿಗಳನ್ನು ನಾಶಪಡಿಸುತ್ತಿರುವೆವು ಪ್ರಕೃತಿಗೊಂದೇ ರೀತಿಯಲ್ಲಿ ಮಕ್ಕಳು ನಾವೆನ್ನುವುದನ್ನು ಮರೆತು ಕೊಲ್ಲುತ್ತಿರುವೆವು ಮರೆತು ಕೊಲ್ಲುತ್ತಿರುವೆವು ನಮಗಾಗಿಯೇ ದುಡಿಯುತ್ತಿರುವ ಕ್ರಿಮಿಗಳನ್ನು ಸಾಕುತ್ತಿರುವ ನಮ್ಮ ಕೃಷಿಯ ಪರಿಸರ ಹಾಳು ಮಾಡುತ್ತಿರುವುದೆಂದು ಬರೀ ಕೃತಕ ಗೊಬ್ಬರ ಬರೀ ಕೃತಕ ಗೊಬ್ಬರ ಕಾರ್ಖಾನೆಯ ಎಂಜಿನ್ನಿನ ಕೆಟ್ಟ ಸುಟ್ಟ ಹೊಗೆಗಳಿಂದ ಗಾಳಿ ಮಲಿನಗೊಳಿಸುತ್ತ ಗಿಡ ಮರಗಳ ಕಡಿಯುತ್ತ ನಾವು ನಿಂತ ರೆಂಬೆಯನ್ನು ನಾವೇ ಕಡಿಯುತ್ತಿರುವೆವು. ಕಾರ್ಖಾನೆಯ ಎಂಜಿನ್ನಿನ ಕೆಟ್ಟ ಸುಟ್ಟ ಹೊಗೆಗಳಿಂದ ಗಾಳಿ ಮಲಿನಗೊಳಿಸುತ್ತ ಗಿಡ ಮರಗಳ ಕಡಿಯುತ್ತ ನಾವು ನಿಂತ ರೆಂಬೆಯನ್ನು ನಾವೇ ಕಡಿಯುತ್ತಿರುವೆವು, ನಾವೇ ಕಡಿಯುತ್ತಿರುವೆವು. ನಮಗಾಗಿಯೇ ದುಡಿಯುತ್ತಿರುವ ಕ್ರಿಮಿಗಳನ್ನು ಸಾಕುತ್ತಿರುವ ನಮ್ಮ ಕೃಷಿಯ ಪರಿಸರ ಹಾಳು ಮಾಡುತ್ತಿರುವುದೆಂದು ಬರೀ ಕೃತಕ ಗೊಬ್ಬರ, ಬರೀ ಕೃತಕ ಗೊಬ್ಬರ. ಇದುವರೆಗೆ ಡಾಕ್ಟರ್ ಸುಮಲೇಂದ್ರ ನಾಡಿಗ್ ಅವರ ಸಾಹಿತ್ಯವಿದ್ದ ಪರಿಸರ ಗೀತೆಯನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದವರು ಪುತ್ತೂರು ನರಸಿಂಹ ನಾಯಕ್. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೇಳುಗರೆ, ಸಂಕ್ರಾಂತಿ ಹಬ್ಬ ಮುಗಿತಲ್ವ? ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಾವು ಬಳಸಿದ ಪದಾರ್ಥಗಳು ಏನೇನು? ಎಳ್ಳು, ಬೆಲ್ಲ, ತೆಂಗಿನ ಕೊಬ್ಬರಿಯ ಚೂರು, ಹಾಗೆ ಹುರಿಗಡ್ಲೆ, ಶೇಂಗಾ ಬೀಜ, ಕಬ್ಬು, ಜೊತೆಗೆ ಖಾರದ ಪೊಂಗಲ್ಲು ಅಥವಾ ಸಿಹಿ ಪೊಂಗಲ್ಲು, ಅವರವರ ಅಭಿರುಚಿ ತಕ್ಕಂತೆ ಇನ್ನೂ ಬೇರೆ ಆಹಾರವನ್ನು ತಯಾರಿಸಿಕೊಂಡು ಸವಿದಿದ್ರಿ. ಬಹಳ ಮುಖ್ಯವಾಗಿ ಸಂಕ್ರಾಂತಿ ಅಂದೇಟಿಗೆ ಎಳ್ಳು ಬೆಲ್ಲ ಅನ್ಕೊಂಡು ಮಾತಾಡದಿದೆ. ಅದರ ಜೊತೆಗೆ ಹುರುಗಡ್ಲೆ, ಶೇಂಗಾ ಮತ್ತು ಕೊಬ್ಬರಿನೂ ಸೇರಿಕೊಳ್ಳುತ್ತೆ. ನೋಡಿ, ಎಳ್ಳನ್ನ ಬೆಳೆಯೋದು ಬಹಳ ಸುಲಭ. ಮಳೆಯಾಶ್ರಯದಲ್ಲೇ ಬಹುಪಾಲು ರೈತರು ಎಳ್ಳನ್ನ ಬೆಳ್ಕೊಳ್ತಾರೆ. ಸಂಕ್ರಾಂತಿ ಸಂದರ್ಭದಲ್ಲಿ ಬಿಳಿ ಎಳ್ಳನ್ನೇ ಉಪಯೋಗಿಸಿಕೊಳ್ಳೋದಿದೆ. ಕಪ್ಪು ಎಳ್ಳನ್ನ ಬಳಕೆ ಮಾಡೋರು ಕಡಿಮೆನೆ ಅಲ್ವಾ? ಬಿಳಿ ಎಳ್ಳನ್ನು ಧಾರಾಳವಾಗಿ ಸುಲಭವಾಗಿ ಬೆಳ್ಕೊಳ್ಬಹುದು ರೈತ ಬಾಂಧವರೇ. ಇದರಲ್ಲಿ ಶೇಕಡ 50% ಹೆಚ್ಚು ಎಣ್ಣೆ ಅಂಶ ಇರುತ್ತೆ. ಎಳ್ಳೆಣ್ಣೆಯನ್ನ ಅಡಿಗೆಗೂ ಉಪಯೋಗಿಸಿಕೊಳ್ಳೋದಿದೆ, ಹಾಗೆ ಔಷಧಿಯಾಗಿಯೂ, ನೋವು ನಿವಾರಕ, ಇನ್ನು ಬೇರೆ ಬೇರೆ ಉದ್ದೇಶಗಳಲ್ಲಿ ಬಳಕೆ ಆಗ್ತದೆ. ಎಳ್ಳು ಪೌಷ್ಟಿಕಾಂಶವಾದ ಎಣ್ಣೆಕಾಳು ಬೆಳೆ, ನಮ್ಮ ಶಕ್ತಿಯನ್ನ ವೃದ್ಧಿಸುವ, ಆರೋಗ್ಯವನ್ನು ಕಾಪಾಡುವ ಬೆಳೆ ಇದು. ಶೇಂಗಾ, ಇದಕ್ಕೂ ಹೆಚ್ಚು ನೀರು ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಶೇಂಗಾವನ್ನ ಮಳೆಯಾಶ್ರಯದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಕೊಳವೆ ಬಾವಿ ಅಥವಾ ನಾಲ ನೀರನ್ನು ಉಪಯೋಗಿಸಿಕೊಂಡು ಬೆಳೆಯನ್ನ ಸಾಗುವಳಿ ಮಾಡೋರಿದ್ದಾರೆ. ಶೇಂಗಾ ತಿನ್ನಲಿಕ್ಕೆ ಹಿತವಾದ ರುಚಿ. ಶೇಂಗಾ ಚಟ್ನಿ, ಶೇಂಗಾ ಸಾರು, ಶೇಂಗಾ ಹೋಳಿಗೆ, ಶೇಂಗಾ ಪುಡಿ ಚಟ್ನಿ, ನೀರು ಚಟ್ನಿ ಬೇರೆ, ಪುಡಿ ಚಟ್ನಿ ಬೇರೆ, ಹೀಗೆ ವಿಭಿನ್ನವಾಗಿ ಶೇಂಗಾ ಬಳಕೆ ಆಗ್ತಾ ಇರುತ್ತೆ. ಶೇಂಗಾ ಹಸಿಯಾಗಿಯೂ ತಿನ್ಬೋದು, ಬೇಯಿಸಿ ತಿನ್ಬೋದು, ಹಾಗೆ ಹುರಿದು ಬೇರೆ ಬೇರೆ ರೂಪದಲ್ಲಿ ಬಳಕೆ ಮಾಡಿಕೊಳ್ಬಹುದು. ಸಿಪ್ಪೆ ಸಮೇತ ತಿನ್ಬಹುದು ಅಲ್ವಾ ಒಣಗಿದ ಮೇಲೆ? ಹಸಿದ್ದಾಗಂತೂ ಸಿಪ್ಪೆನ ಬಿಡಿಸ್ಲಿಕ್ಕೆ ಆಗಲ್ಲ ಬಿಡಿ ಅಲ್ವಾ. ಆದ್ರೆ ಒಣಗಿದ ಮೇಲೆ, ಹುರಿದ ಮೇಲೆ ಯಾಕೆ ಸಿಪ್ಪೆಯನ್ನ ಬಿಸಾಕದು? ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಶೇಂಗಾ ಗಿಡದ ಎಲೆಗಳು ಮಣ್ಣಿಗೆ ಸೇರಿದಷ್ಟು ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ. ಶೇಂಗಾದ ಬೇರುಗಳಲ್ಲಿ ರೈಸೋಬಿಯಂ ಜೀವಾಣು ಇರುತ್ತೆ. ಅದು ಸಮೃದ್ಧಿಯಾಗಿದ್ದಷ್ಟು ಆ ಭೂಮಿಗೂ ಇತರೆ ಬೆಳೆಗಳಿಗೂ ಪ್ರಯೋಜನಕಾರಿ. ಇದರಂತೆ ಹುರಿಗಡ್ಲೆ, ಇದು ಸಹ ಸುಲಭವಾಗಿ ಬೆಳೆಯುವ ಬೆಳೆ. ಹಿಂಗಾರಿಯಲ್ಲಿ ಬಹುತೇಕ ಕಡೆ ಈ ಹುರಿಗಡ್ಲೆಯನ್ನ ರೈತರು ಸಾಗುವಳಿ ಮಾಡ್ತಾರೆ. ಕಪ್ಪು ಮಣ್ಣಿನಲ್ಲೇ ಈ ಬೆಳೆ ಬರೀ ಇಬ್ಬನಿಯಲ್ಲೇ ಆರಾಮಾಗಿ ಬರುತ್ತೆ. ಇನ್ನು ತೆಂಗು, ಇದು ಸಹ ಸುಲಭದ ಬೆಳೆನೆ. ನಾವು ತುಂಬಾ ಕಾಳಜಿ ಕೊಟ್ಟಷ್ಟು ಅದು ನಮಗೆ ಕಷ್ಟವನ್ನು ಕೊಡ್ತಾ ಹೋಗ್ತದೆ. ಎಷ್ಟೋ ಕಡೆಗೆ ಕಡಿಮೆ ನೀರಿನಿಂದ ಮಳೆಯಾಶ್ರಯದಲ್ಲೇ ಈ ಬೆಳೆಯನ್ನ ಪೋಷಣೆ ಮಾಡೋದಿದೆ. ಶೇಂಗಾದಲ್ಲಿ 50% ಎಣ್ಣೆ ಅಂಶ ಇದ್ರೆ ತೆಂಗಿನ ಕೊಬ್ಬರಿಯಲ್ಲಿ 60-65% ಎಣ್ಣೆ ಅಂಶ ಇರುತ್ತೆ. ನೋಡಿ, ಎಳ್ಳು, ಶೇಂಗಾ ಮತ್ತೆ ತೆಂಗು ಇವೆಲ್ಲವೂ ಎಣ್ಣೆಕಾಳು ಬೆಳೆಗಳು. ಶೇಂಗಾ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯ, ಈ ಕಡೆ ಹುರಿಗಡ್ಲೆ ದ್ವಿದಳ ಧಾನ್ಯ, ಇದರಲ್ಲಿ ಎಣ್ಣೆ ಅಂಶ ಕಡಿಮೆನೆ. ಒಟ್ಟಾರೆ ದ್ವಿದಳ ಧಾನ್ಯ ಅಂದರೆ ಪ್ರೋಟೀನ್ ಅಂಶ, ಹಾಗೆ ಎಣ್ಣೆ ಅಂಶ ದೇಹಕ್ಕೆ ಸೇರಲಿಕ್ಕೆ ಇದೊಂದು ಸದಾವಕಾಶ. ರೈತ ಬಾಂಧವರು ಈ ಬೆಳೆಗಳನ್ನು ತಮ್ಮ ಹಿತಕ್ಕೆ, ಮಣ್ಣಿನ ಒಳಿತಿಗೆ, ಪರಿಸರದ ಸಂರಕ್ಷಣೆಗೆ ಸದಾ ಬೆಳ್ಕೊಳ್ತಾ ಇರಬೇಕು. ಅದು ನಿಮಗೂ ಇತರರಿಗೂ ಬಳಕೆ ಆಗ್ತಿರತ್ತೆ. ದನಕರುಗಳಿಗೂ ದ್ವಿದಳ ಧಾನ್ಯದ ಮೇವು ಉಪಯುಕ್ತವಾದಿದೆ ಅಲ್ವಾ ರೈತ ಬಾಂಧವರೇ? ಅದರಲ್ಲೂ ಶೇಂಗಾದ ಮೇವು ಇದೆಯಲ್ಲ, ಅದು ಬಹು ಇಷ್ಟ ಜಾನುವಾರುಗಳಿಗೆ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ